ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ, ಡೆಂಗು ಚಿಕನ್ಗುನ್ಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓ ಆಶಕ್ಕ, ಏನಿದು ಬಿರ್ಬಿರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ, ನಿಮ್ ಮಕ್ಳಿಗೆ ಜೈ ಲಸಿಕೆ ತಪ್ಪದೆ ಹಾಕ್ಸಿ. ಜೈ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೈ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜ್ವಾಪನ ಎಲ್ಲ ಆಗ್ತಿರವ ಆ ಜೈ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ. ಇವತ್ತೇ ನನ್ನ ಮಗುಗೆ ಜೈ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕಣ್ಣಿನ ರಕ್ಷಣೆ ಮತ್ತು ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಡಾ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಡಾ ರಾಘವೇಂದ್ರ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ. ಕಣ್ಣು ನಮ್ಮ ಪ್ರಮುಖವಾದಂತಹ ಅಂಗ ಅಂತ ಹೇಳ್ತೀವಿ. ಹೌದು. ಕಣ್ಣಿನ ಪ್ರಾಮುಖ್ಯತೆ ಬಗ್ಗೆ ನಾವು ಯೋಚನೆ ಮಾಡಬೇಕಿದ್ರೆ ಬಹುಶಃ ನಮ್ಮ ಇಡೀ ಒಂದು ಜೀವನ ಕಣ್ಣಿನ ಆರೋಗ್ಯದ ಮೇಲೆ ಹೊಂದ್ಕೊಂಡಿದೆ ಅಂತ ಹೇಳ್ಬೋದು. ಖಂಡಿತವಾಗಿ. ಈ ಕಣ್ಣಿಗೆ ಇಷ್ಟೊಂದು ಪ್ರಾಮುಖ್ಯತೆ ಬರೋದಕ್ಕೆ ಏನು ಕಾರಣ? ಆಮೇಲೆ ಕಣ್ಣಿನಲ್ಲಿ ಆರೋಗ್ಯ ಸಮಸ್ಯೆಗಳು ಏನೇನು ಬರ್ತವೆ, ಹಾಗೂ ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಿಸ್ಬೋದು, ಹಾಗೂ ಕಾಯಿಲೆ ಬಾರದ ಹಾಗೆ ಯಾವ ರೀತಿ ತಡೆಗಟ್ಬೋದು, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ನಮ್ಮ ದೇಹದ ಪ್ರಮುಖ ಅಂಗ ಕಣ್ಣು ಅಂತ ಯಾಕೆ ಹೇಳ್ತೀವಿ? ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ನಾವು ಹೇಳ್ತೇವೆ. ಅಂದರೆ ದೃಷ್ಟಿ ಒಮ್ಮೆ ನಷ್ಟ ಆದರೆ ಅದು ಶಾಶ್ವತವಾಗಿ ಮತ್ತೆ ಅದನ್ನು ನಾವು ಮರು ಪುನಃ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತಹ ಕೆಲವು ಗಂಭೀರ ಕಾಯಿಲೆಗಳಿವೆ. ಕೆಲವು ಸಾಮಾನ್ಯವಾಗಿ ದೃಷ್ಟಿಗೆ ತೊಂದರೆ ಕೊಡತಕ್ಕಂತಹ ಮಾಮೂಲಿಯ ಸಹಜವಾದ ಸಾಮಾನ್ಯ ಕಾಯಿಲೆಗಳು ಇವೆ. ಹಾಗಾಗಿ ಒಂದು ಸಲ ಈ ದೃಷ್ಟಿ ಅಂದರೆ ಅದು ಜ್ಞಾನೇಂದ್ರಿಯದಲ್ಲಿ ಒಂದು ಕಣ್ಣು, ಹಾಗಾಗಿ ಪ್ರಪಂಚವನ್ನು ಕಾಣಬೇಕಾದರೆ ಕಣ್ಣು ಬೇಕೇ ಬೇಕು. ಒಂದು ಸರ್ತಿ ಕಣ್ಣು ಯಾವುದೋ ಒಂದು ಕಾರಣಕ್ಕೆ, ಅದು ಕಾಯಿಲೆ ಇದರಿಂದ ಇರ್ಬೋದು ಅಥವಾ ಯಾವುದೇ ಒಂದು ಆಘಾತ ಅಥವಾ ಇಂಜುರಿ ಇಂತಹ ಸಂಗತಿಗಳಿಂದ ಇರ್ಬೋದು, ಆ ಕಾರಣದಿಂದ ಒಮ್ಮೆ ಕಣ್ಣು ಡ್ಯಾಮೇಜ್ ಆಯಿತು ಅಂತಾದರೆ, ಅದರಲ್ಲೂ ಕಣ್ಣಿನ ಒಳಗಿನ ಪದರ ರೆಟಿನಾ ಅಂತ ಹೇಳ್ತೇವೆ ನಾವು, ನರ್ವಸ್ ಲೇಯರ್ ಅಂತಂದರೆ ನರಗಳ ಪದರ ಏನಿದೆ ಕಣ್ಣಿದ್ದು, ದೃಷ್ಟಿ ನರದ ಅದರ ಆ ಪದರ ತೊಂದರೆ ಆದ ಕೂಡಲೇ ಅದು ಶಾಶ್ವತವಾದ ದೃಷ್ಟಿನಾಶಕ್ಕೆ ಕಾರಣ ಆಗ್ತದೆ. ಹಾಗೆ ಕಣ್ಣಿನ ಯಾವುದೇ ಭಾಗದಲ್ಲಿ ಆಗುವ ತೊಂದರೆಗಳು ಅದು ಕೊನೆಗೆ ಬೇರೆ ರೀತಿಯ ಒಂದು ಗಂಭೀರವಾದ ಪಾಗಿಲೆಯಾಗಿ ಮಾರ್ಪಟ್ಟು ಅದು ದೃಷ್ಟಿನಾಶಕ್ಕೆ ಕಾರಣ ಆಗ್ತದೆ. ಇವತ್ತು ಅಂಕಿಅಂಶಗಳನ್ನು ನಾವು ಗಮನಿಸಿದರೆ ಪ್ರತಿ ವರ್ಷ ಎಷ್ಟೋ ಲಕ್ಷ ಜನ ಕುರುಡಾಗ್ತಾರೆ, ದೃಷ್ಟಿಯನ್ನು ಕಳ್ಕೊಳ್ತಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಕೆಲವರು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಆಗದೆ ಆ ಡಯಾಬಿಟಿಸಿನ ಪ್ರಭಾವದಿಂದ ದೃಷ್ಟಿನಾಶ ಆಗ್ತದೆ. ಕೆಲವರು ರಕ್ತದೊತ್ತಡ ಕಂಟ್ರೋಲ್ ಆಗದೆ ಹೈಪರ್ ಟೆನ್ಷನ್ ಅಂದರೆ ಆ ರಕ್ತದೊತ್ತಡ ಹೆಚ್ಚಾಗಿ ಅದರಿಂದಾಗಿ ರೆಟಿನಾ ಅಂತ ಹೇಳುವ ಒಳಗಿನ ಪದರದ ಮೇಲೆ ಪರಿಣಾಮ ಆಗಿ ಅದರಿಂದಾಗಿ ದೃಷ್ಟಿಯನ್ನು ಕಳ್ಕೊಳ್ಳುವ ಪ್ರಸಂಗಗಳಿರ್ತದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ದೃಷ್ಟಿನಾಶ ಆಗ್ತದೆ. ಆಯುರ್ವೇದ ದೃಷ್ಟಿಯಲ್ಲಿ ಆಯುರ್ವೇದದ ಶಾಸ್ತ್ರೀಯ ಗ್ರಂಥಗಳನ್ನು ನಾವು ನೋಡಿದರೆ ಈ ಸುಶ್ರುತ ಸಂಹಿತೆ, ಚರಕ ಸಂಹಿತೆ ಇತ್ಯಾದಿ ಎಲ್ಲದರಲ್ಲಿ ಕೂಡ ಬಹಳ ಚೆನ್ನಾಗಿ ಇದರ ಕಾರಣವನ್ನು ವರ್ಣಿಸಿದ್ದಾರೆ. ಕಣ್ಣಿನ ರಕ್ಷಣೆ ಮತ್ತು ಕಣ್ಣಿನ ಹಾನಿ ಯಾವಾಗ ಉಂಟಾಗ್ತದೆ ಅಂತೇಳಿ, ಉಷ್ಣಾಭಿತಪ್ತಸ್ಯ, ಯಾವಾಗಲೂ ಈ ಕಣ್ಣು ಅಂತ ಹೇಳುವಂಥದ್ದು ಅದು ಶೀತ ಅದಕ್ಕೆ ಹಿತಕಾರಿ. ಉಷ್ಣ ಅಥವಾ ಈ ಟೆಂಪರೇಚರ್ ಉಷ್ಣತೆ ಹೆಚ್ಚಾಗುವಂಥದ್ದು ಕಣ್ಣಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆದ ಕಾರಣ ಈ ವಾತಾವರಣದ ಉಷ್ಣತೆ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಈ ನಾವು ಆದಷ್ಟು ಹೆಚ್ಚು ಈ ಉಷ್ಣ ಹೆಚ್ಚಾಗಿರುವಂತಹ ಒಂದು ವಸ್ತುಗಳಿಗೆ ಎಕ್ಸ್ಪೋಜರ್ ಆದಾಗ, ಈವನ್ ನಾವು ಮೊಬೈಲನ್ನು ತುಂಬ ಹೊತ್ತು ಹಿಡ್ಕೊಂಡ್ರೂ ಕೂಡ ಒಂದು ರೀತಿಯ ಟೆಂಪರೇಚರ್ ಉಷ್ಣತೆ ಉಂಟಾಗ್ತದೆ. ಕಂಪ್ಯೂಟರ್ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಆಗಲಿ ಅಲ್ಲಿ ಒಂದು ರೀತಿಯ ಉಷ್ಣತೆ ಜನರೇಟ್ ಆಗ್ತದೆ. ಹಾಗಾಗಿ ಉಷ್ಣಾಭಿತಪ್ತಸೆ ಉಷ್ಣತೆ ಹೆಚ್ಚಾಗುವುದರಿಂದ ಅಥವಾ ಉಷ್ಣತೆ ಹೆಚ್ಚಿರುವಂಥ ಬಿಸಿಗೆ ಕಣ್ಣು ಎಕ್ಸ್ಪೋಜರ್ ಆದಾಗ, ಕಣ್ಣು ಅದಕ್ಕೆ ತೆರೆದುಕೊಂಡಾಗ, ಅದು ಅತಿಯಾದ ಬಿಸಿಲು ಇರ್ಬೋದು ಯಾವುದೇ ಇರ್ಬೋದು, ಹಾಗೆ ಆ ಉಷ್ಣತೆ ಹೆಚ್ಚಾದ ಕೂಡಲೇ ಅದು ಕಣ್ಣಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಆದ ಕಾರಣ ಆದಷ್ಟು ಕಣ್ಣಿಗೆ ಉಷ್ಣತೆ ಹೆಚ್ಚಾಗದ ಹಾಗೆ ಆದಷ್ಟು ಶೀತವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದೇ. ಅದಕ್ಕಾಗಿ ಶೀತ ಸಾತ್ಮ್ಯಾಂ ನೃಣಾಂ ದೃಷ್ಟಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಶೀತಕ್ಕೆ ಒಗ್ಗಿಕೊಳ್ಳುವಂಥದ್ದು ಕಣ್ಣು, ಉಷ್ಣಕ್ಕೆ ಒಗ್ಗಿಕೊಳ್ಳುವಂಥದ್ದಲ್ಲ. ಈಗ ಆಯುರ್ವೇದ ಪ್ರಕಾರದಲ್ಲಿ ಈ ಕಣ್ಣಿನ ಆರೋಗ್ಯ ಸಮಸ್ಯೆಗಳನ್ನು ಯಾವ ರೀತಿ ವಿಂಗಡಿಸಬಹುದು ಅಂದರೆ ಇದರಲ್ಲಿ ಬೇರೆ ಬೇರೆ ಇದೆ. ಈಗ ಆಯುರ್ವೇದ ಅಂತ ಹೇಳಿದ ಕೂಡಲೇ ಕೆಲವರಿಗೆ ತಪ್ಪು ಅಭಿಪ್ರಾಯ ಬರ್ತದೆ, ಎಲ್ಲ ಕಾಯಿಲೆಗಳನ್ನು ಆಯುರ್ವೇದದಲ್ಲಿ ಗುಣಪಡಿಸಬಹುದು ಅಂತ. ಆಯುರ್ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜನರಲ್ಲಿ ಆ ಒಂದು ತಪ್ಪು ಕಲ್ಪನೆ ಇದೆ, ಅದು ಹೋಗಬೇಕು. ಕೆಲವು ಕಾಯಿಲೆಗಳನ್ನು ಗುಣಪಡಿಸಬಹುದಾದ ಕಾಯಿಲೆಗಳು, ಅದರಲ್ಲಿ ಸಾಧ್ಯ ವ್ಯಾಧಿಗಳು ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ಗುಣಪಡಿಸಬಹುದು ಅಂತ. ಕೆಲವು ಕಾಯಿಲೆಗಳು ಯಾಪ್ಯ ಅಂದರೆ ನಿರಂತರವಾಗಿ ಔಷಧಿ ತಗೊಳ್ಬೇಕಾದ ಕಣ್ಣಿನ ಕಾಯಿಲೆಗಳು. ಇನ್ನೊಂದು ಕೆಲವು ಕಷ್ಟ ಸಾಧ್ಯ ಅಂದರೆ ಬಹಳ ಕಷ್ಟಪಟ್ಟು ಚಿಕಿತ್ಸೆ ಮಾಡುವುದರ ಮೂಲಕ ಅದನ್ನು ಕಂಟ್ರೋಲ್ ಮಾಡಬಹುದು ಅಂತ. ಮತ್ತೆ ಅದರಲ್ಲಿ ಕಣ್ಣಿನ ಬೇರೆ ಬೇರೆ ಭಾಗಗಳ ಆಧಾರದಲ್ಲಿ ಕಣ್ಣಿನ ಕಾಯಿಲೆಗಳನ್ನು ವರ್ಗೀಕರಿಸಿದ್ದಾರೆ. ಕಣ್ಣು ರೆಪ್ಪೆಯ ಲೀಡ್ಸ್, ಐ ಲೀಡ್ಸ್, ಕಣ್ಣು ರೆಪ್ಪೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಮತ್ತೆ ಕಣ್ಣಿನ ಬಿಳಿಯ ಭಾಗದ ಶುಕ್ಲ ಮಂಡಲ ಅಂತ ಹೇಳ್ತಾರೆ, ಶುಕ್ಲ ಭಾಗ ಅಂದರೆ ಕಣ್ಣಿನ ಬಿಳಿಯ ಭಾಗ, ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಮತ್ತೆ ಅದಕ್ಕೂ ನಾವು ಒಳಗೆ ಹೋದರೆ ಕಣ್ಣಿನ ಕಪ್ಪು ಭಾಗಕ್ಕೆ ಸಂಬಂಧಪಟ್ಟದ್ದು ಕೃಷ್ಣ ಮಂಡಲ ಅಂತ ಹೇಳ್ತೇವೆ, ಐರಿಸ್ ಅಂತ ನಾವು ಆಧುನಿಕವಾಗಿ ಹೇಳ್ತೇವೆ, ಆ ಭಾಗದ ಕಾಯಿಲೆಗಳು. ಮತ್ತು ಇನ್ನೂ ಕೇಂದ್ರ ಭಾಗಕ್ಕೆ ಹೋದರೆ ಪ್ಯೂಪಿಲ್ ಅಂತ, ನಿಜವಾಗಿ ಅದು ಟ್ರಾನ್ಸ್ಪೇರೆಂಟ್ ಅಂದರೆ ಪಾರದರ್ಶಕವಾದ ಬೆಳಕಿನ ಕಿರಣಗಳು ಕಣ್ಣಿನ ಒಳಗಿನ ನರಪದರಕ್ಕೆ, ಅಂದರೆ ಬೆಳಕಿನ ಕಿರಣಗಳು ಅದರ ಮೂಲಕ ಈ ಕಾರ್ನಿಯಾ ಅಂತ ಹೇಳುವ ಹೊರಗಿನ ಪಾರದರ್ಶಕವಾದ ಭಾಗ ಇದೆ, ಆ ಕಾರ್ನಿಯದಿಂದ ಮತ್ತು ಒಳಕ್ಕೆ ಹೋಗಿ ಅಲ್ಲಿ ಪ್ಯೂಪಿಲ್ ಅಂತ ಸಣ್ಣ ರಂಧ್ರ ಇದೆ, ದೃಷ್ಟಿ ರಂಧ್ರ, ಅದರ ಮೂಲಕ ಹಾದು ಹೋಗಿ ನಂತರ ಮಸೂರದ ಮೂಲಕ ಲೆನ್ಸ್ ಅಂತ ನಾವು ಹೇಳ್ತೇವೆ, ಅದರ ಮೂಲಕ ಹಾದು ಹೋಗಿ ನಂತರ ಅದು ಕಣ್ಣಿನ ಆ ನರದ ಪದರವನ್ನು, ಆ ಕಣ್ಣಿನ ನರವನ್ನು, ಆಪ್ಟಿಕ್ ನರವು ಅಥವಾ ದೃಷ್ಟಿ ನರ ಅಂತ ಏನು ಹೇಳ್ತೇವೆ, ಅಲ್ಲಿಗೆ ತಲುಪಿ ಅದರ ಮೂಲಕ ಸಂವೇದನೆಗಳು ದೃಷ್ಟಿ ಕೇಂದ್ರ, ಮೆದುಳಿನಲ್ಲಿರುವ ದೃಷ್ಟಿ ಕೇಂದ್ರಕ್ಕೆ ಹೋಗಿ ಈ ನಮಗೆ ಒಂದು ವಸ್ತುವಿನ ದೃಶ್ಯ ಜ್ಞಾನ ಆಗುವಂಥದ್ದು. ಹೌದು ಹೌದು. ಈಗ ಈ ಬೇರೆ ಬೇರೆ ಸಮಸ್ಯೆಗಳನ್ನು ನೀವು ಪ್ರಸ್ತಾಪ ಮಾಡಿರುವ, ಬೇರೆ ಬೇರೆ ಭಾಗಗಳಿಗೂ ಕೂಡ ಒಂದು ಆರೋಗ್ಯದ ಸಮಸ್ಯೆಗಳು ಬರಬಹುದು ಅಂತ ಹೇಳಿ, ಹೌದು, ಆಯುರ್ವೇದ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸುವುದು ಅಂದರೆ ಹೇಗೆ? ಆಯುರ್ವೇದ ರೀತಿಯಲ್ಲಿ ಒಂದು ಬಹಳ ವಿಶೇಷವಾದ ಚಿಕಿತ್ಸಾ ಕ್ರಮ ಇದೆ. ಈ ಹೊಟ್ಟೆಗೆ ಔಷಧ ಕೊಡುವುದಲ್ಲದೆ ಸಾಧಾರಣವಾಗಿ ನಾವು ಈ ಪಂಚಕರ್ಮ ಅಂತ ಹೇಳುವಂಥದ್ದು ಜನರಿಗೆ ಬಹಳ ಪ್ರಚಲಿತ ಇದೆ, ಅದು ತುಂಬ ಜನರಿಗೆ ಗೊತ್ತಿದೆ, ಈಗ ಅದು ಹೆಚ್ಚು ಜನರಿಗೆ ತಲುಪಿದೆ. ಆದರೆ ಈ ಕಣ್ಣಿನ ವಿಭಾಗಕ್ಕೆ ಇರುವ ಚಿಕಿತ್ಸೆ ಜನರಿಗೆ ಇನ್ನೂ ಅದರ ಪರಿಚಯ ಆಗಲಿಲ್ಲ. ಅದಕ್ಕೆ ಬಹಳ ವಿಶೇಷವಾದ ಮತ್ತು ಬಹಳ ಒಳ್ಳೆಯ ಚಿಕಿತ್ಸಾ ವಿಧಾನ ಇದೆ. ಅದಕ್ಕೆ ಕ್ರಿಯಾಕಲ್ಪ ಅಂತೇಳಿ ಬಹಳ ವಿಶೇಷವಾದ ಒಂದು ವಿಭಾಗವನ್ನೇ ಸುಶ್ರುತ ಮತ್ತು ಇನ್ನೂ ಕೆಲವು ನಮ್ಮ ಸಂಹಿತಾಕಾರರು ಆಯುರ್ವೇದದಲ್ಲಿ ಪ್ರತ್ಯೇಕ ಒಂದು ವಿಭಾಗವನ್ನೇ ಮಾಡಿದ್ದಾರೆ, ಕ್ರಿಯಾಕಲ್ಪ ವಿಧಿ ಅಂತ. ಕ್ರಿಯಾಕಲ್ಪ ಅಂತ ಹೇಳಿದರೆ ಕಣ್ಣಿಗೆ ಕೊಡುವ ಸ್ಥಾನಿಕವಾದ ಲೋಕಲ್ ಟ್ರೀಟ್ಮೆಂಟ್ ಫಾರ್ ಐ. ಅದರಲ್ಲಿ ಬೇರೆ ಬೇರೆ ಥರ ಇದೆ. ತರ್ಪಣ, ಒಂದು ಐದಾರು ಹೆಸರುಗಳನ್ನು ನಾನು ಹೇಳ್ತೇನೆ, ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ, ವಿಡಾಲಕ, ಪಿಂಡಿ, ಹೀಗೆ ಒಂದು ಏಳೆಂಟು ಥರ ಇದೆ. ಇದು ಜನರಿಗೆ ಗೊತ್ತಿಲ್ಲ. ಮತ್ತೆ ವೈದ್ಯಕೀಯದಲ್ಲಿ ಕೂಡ ಶಾಲಾಕ್ಯದಲ್ಲಿ ಯಾರು ನುರಿತ ತಜ್ಞರು, ಶಾಲಾಕ್ಯ ವಿಭಾಗ ಅಂತ ಇದೆ ಆರೋಗ್ಯ ಆಯುರ್ವೇದದಲ್ಲಿ, ಆ ಶಾಲಾಕ್ಯ ವಿಭಾಗದಲ್ಲಿ ಯಾರು ನುರಿತ ತಜ್ಞರಿದ್ದಾರೆ ಅವರು ಇದನ್ನು ಹೆಚ್ಚಾಗಿ ಇದರಲ್ಲಿ ನುರಿತವರಾಗಿರ್ತಾರೆ ಮತ್ತು ಇದು ಈ ತರದ ಸ್ಪಷ್ಟವಾದ ಚಿಕಿತ್ಸೆಯನ್ನು ಅವರು ಕೊಡುವುದಕ್ಕೆ ಸಮರ್ಥರಿರ್ತಾರೆ. ಈಗ ತರ್ಪಣ ಅಂತ ಹೇಳಿದರೆ ಆ ಜಾಗದಲ್ಲಿ ಕಣ್ಣಿನ ಸುತ್ತ ಈ ಉದ್ದಿನ ಹಿಟ್ಟಿನ ಕಟ್ಟೆಯನ್ನು ಕಟ್ಟುವುದು, ನಂತರ ದ್ರವ ಔಷಧ ಪದಾರ್ಥವನ್ನು ಕಣ್ಣು ಗುಡ್ಡೆ ಒಳಗೆ ತುಂಬುವಂಥದ್ದು. ಅದು ಉದಾಹರಣೆಗೆ ತುಪ್ಪ ಇರಬಹುದು ಅಥವಾ ಹಾಲು, ಔಷಧಗಳಿಂದ ತಯಾರು ಮಾಡಿದ ಹಾಲು, ಅದನ್ನು ಕ್ಷೀರಪಾಕ ಅಂತ ನಾವು ಹೇಳ್ತೇವೆ. ಚಂದನಾದಿ ಕ್ಷೀರಪಾಕ ಅಂದರೆ ಚಂದನ, ಗಂಧ ಇತ್ಯಾದಿ ಔಷಧಗಳಿಂದ ಕುದಿಸಿ ಮಾಡಿದಂಥ ಹಾಲು. ತುಪ್ಪ, ತುಪ್ಪದಲ್ಲಿ ಆದರೆ ತ್ರಿಫಲ ಅಂತ ಹೇಳುವ ಔಷಧದಿಂದ ಮಾಡಿದ ತುಪ್ಪ ತ್ರಿಫಲಘೃತ, ಜೀವಂತಿಯಾದಿ ಘೃತ ಅಂತ ಇದೆ. ಈ ರೀತಿ ಬೇರೆ ಬೇರೆ ಔಷಧ, ಹೆಚ್ಚಾಗಿ ನಾವು ತುಪ್ಪ ಅಂದರೆ ತರ್ಪಣ ಅಂದರೆ ಕಣ್ಣಿಗೆ ಅದು ಒಂದು ರೀತಿ ನಾವು ಸಾಮಾನ್ಯವಾಗಿ ಹೇಳಿದರೆ ಪೋಷಕಾಂಶ, ಕಣ್ಣನ್ನು ಪೋಷಣೆ ಮಾಡುವಂಥದ್ದು, ಕಣ್ಣಿಗೆ ಬಲ ಕೊಡುವಂಥದ್ದು. ನಿರ್ದಿಷ್ಟ ತೃಪ್ತಿ ಅಂದರೆ ಆ ಕೋಶಗಳಿಗೆ ಬೇಕಾದ ನ್ಯೂಟ್ರಿಯಂಟ್ಸ್, ಪೋಷಕಾಂಶಗಳನ್ನು ಒದಗಿಸುವಂಥದ್ದು, ಅದು ಆ ಸ್ಥಾನೀಯವಾಗಿ ಮಾಡುವ ಚಿಕಿತ್ಸೆ ತರ್ಪಣ ಚಿಕಿತ್ಸೆ ಅಂತ. ಬಹಳ ಸುಲಭವಾದ ಚಿಕಿತ್ಸೆ. ಆದರೆ ಕಣ್ಣನ್ನು ಅದರ ಕಣ್ಣಿನ ಗುಡ್ಡೆ ಒಳಗೆ ಆ ತುಪ್ಪವನ್ನು ತುಂಬುವುದು, ಸುತ್ತ ಉದ್ದಿನ ಕಟ್ಟೆ ಇರ್ತದೆ, ಒಂದಷ್ಟು ಹೊತ್ತು ಅದನ್ನು ಹಾಗೆ ಇಡುವುದು, ರೋಗಿ ಕಣ್ಣು ಮಿಟುಕಿಸ್ತಾ ಇರುವುದು ಇದು. ಆದರೆ ಇದನ್ನು ನಾವು ಎಲ್ಲರಿಗೂ ಇದನ್ನು ಮಾಡ್ತಾ ಈ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಮಾಡುವುದು, ಎಲ್ಲರಿಗೂ ಅದನ್ನೇ ಮಾಡುವುದು ಅಂತ ಹೇಳಿಲ್ಲ. ಅಂದರೆ ರೋಗಿಯ ರೋಗ ಮತ್ತು ಆ ರೋಗದ ಅವಸ್ಥೆ, ಅದರಲ್ಲಿ ಈ ಇಷ್ಟು ಚಿಕಿತ್ಸೆಗಳಲ್ಲಿ ಯಾವುದನ್ನು ಮಾಡಬೇಕು ಎಂಬುದನ್ನು ವೈದ್ಯನ ಯುಕ್ತಿ, ವೈದ್ಯ ತೀರ್ಮಾನಿಸಬೇಕಾದದ್ದು, ರೋಗಿ ಅದನ್ನು ತೀರ್ಮಾನಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತರ್ಪಣ ಅಂತ ಹೇಳುವುದು ಒಂದು ಕ್ರಿಯಾಕಲ್ಪ, ಈಗ ನಾನು ಹೇಳಿದ ಚಿಕಿತ್ಸೆ. ಮತ್ತು ಸೇಕ ಅಂತ ಹೇಳ್ತೇವೆ. ಸೇಕ ಅಂತ ಹೇಳಿದರೆ ಕಣ್ಣಿನಿಂದ ಒಂದಷ್ಟು ಎತ್ತರದಿಂದ ಔಷಧದ ಧಾರೆಯನ್ನು ಹೀಗೆ ಉದ್ದಕ್ಕೆ ಬಿಡುವಂಥದ್ದು, ಅದು ಒಂದಷ್ಟು ಹೊತ್ತು ಕಣ್ಣು ಮುಚ್ಚಿ, ಕಣ್ಣನ್ನು ಮುಚ್ಚಿದ ಸ್ಥಿತಿಯಲ್ಲಿ ಆ ಔಷಧದ ಧಾರೆಯನ್ನು ಒಂದಷ್ಟು ಹೊತ್ತು ಬಿಡುವಂಥದ್ದು, ಇದಕ್ಕೆ ಸೇಕ ಅಂತ ಹೇಳ್ತೇವೆ, ಧಾರೆ, ಔಷಧದ ಧಾರೆ. ಇನ್ನು ಆಶ್ಚೋತನ, ಆಶ್ಚೋತನ ಅಂತ ನಾವೀಗ ಹೇಳುವಂಥ ಐ ಡ್ರಾಪ್ಸ್, ಆಯುರ್ವೇದದಲ್ಲೇ ಸಿದ್ಧವಾದ ಔಷಧಗಳನ್ನು. ಉದಾಹರಣೆಗೆ ಒಂದು ಈ ಅಲರ್ಜಿಕ್ ಕಂಜಂಕ್ಟಿವಿಟೀಸ್ ಅಂತ ನಾವು ಹೇಳ್ತೇವೆ, ಅದನ್ನು ಆಯುರ್ವೇದಕ್ಕೆದಲ್ಲಿ ವಾತಜಾಭಿಷ್ಯಂದ ಅಂತ ಹೇಳ್ತೇವೆ. ಕಣ್ಣಿನಿಂದ ಕಣ್ಣು ತುರಿಸುವಂಥದ್ದು, ಕಣ್ಣಿನ ನೀರು ಬರುವಂಥದ್ದು, ಕೆಂಪಾಗುವಂಥದ್ದು, ಈ ಥರ ಎಲ್ಲ ಇರ್ತಾ ಇದ್ರೆ ಲಕ್ಷಣ. ಆ ಸಂದರ್ಭದಲ್ಲಿ ಉದಾಹರಣೆಗೆ ಹೇಳುವುದಿದ್ದರೆ ಆಯುರ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ ಶಿಗ್ರು ಪತ್ರ ಸ್ವರಸದ ಆಶ್ಚೋತನ ಅಂತ. ಶಿಗ್ರು ಅಂದರೆ ನುಗ್ಗೆ, ನುಗ್ಗೆ ಮರದ ಸೊಪ್ಪನ್ನು ಜಜ್ಜಿ ಅದರ ರಸ ತೆಗೆದು ಅದರ ರಸವನ್ನು ಡ್ರಾಪ್ಸ್ ಬಿಂದುಗಳ ರೀತಿಯಲ್ಲಿ ಕಣ್ಣಿಗೆ ಹಾಕುವಂಥದ್ದು. ಇಂಥ ಸರಳ ಚಿಕಿತ್ಸೆಗಳು ಕೂಡ ಆಯುರ್ವೇದದಲ್ಲಿ ಇದೆ, ಅಂದರೆ ನಾವು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಆದರೆ ಅದು ಯಾವುದಕ್ಕೆ ಅದು ಅಂತೇಳಿ ಅದನ್ನು ವೈದ್ಯನ ಸೂಚಿಸಬೇಕಾಗುತ್ತೆ, ಅದರ ಬಗ್ಗೆ ಸ್ವಯಂ ವೈದ್ಯ ಮಾಡಬಾರದು. ಅಂದರೆ ಕೆಲವು ಸಲ ಅದು ಅಲ್ಲಿ ಆ ಸಂದರ್ಭಕ್ಕೆ ಇದು ಚಿಕಿತ್ಸೆ ಹೊಂದಾಣಿಕೆ ಆಗದಿದ್ದರೆ ಕಾಯಿಲೆ ಉಲ್ಬಣಾಗುವ ಸಾಧ್ಯತೆಯೂ ಇದೆ. ಆಗ ಅದು ಆಯುರ್ವೇದದ ಬಗ್ಗೆ ತಪ್ಪು ಕಲ್ಪನೆ ಬರ್ತದೆ, ಆಯುರ್ವೇದ ಮದ್ದು ಮಾಡಿ ಹೀಗಾಯಿತು, ಕಣ್ಣು ಹೋಯಿತು ಅಂತೇಳಿ ಈ ಥರ ಬರ್ತದೆ. ಆದ ಕಾರಣ ಅದು ಆಶ್ಚೋತನ ಚಿಕಿತ್ಸೆ ಅಂತ, ಇದು ಕ್ರಿಯಾಕಲ್ಪದಲ್ಲಿ ಮೂರನೆಯದು ಆಶ್ಚೋತನ. ಮತ್ತು ಅಂಜನ, ಅಂಜನ ಅಂತ ಹೇಳೋದು ಬಹಳ ಪ್ರಾಚೀನವಾದ ಶಬ್ದ ನಮ್ಮ ಇದರಲ್ಲಿ, ಜ್ಞಾನ ಅಂಜನ ಶಲಾಕಯ ಅಂತ ನಾವು ಶ್ಲೋಕದಲ್ಲಿ ಕೇಳಿದ್ದೇವೆ. ಅಂದರೆ ಯಾವುದೋ ಒಂದು ಉಪಕರಣ, ಶಲಾಕೆ ಅಂದರೆ ಒಂದು ಉದ್ದವಾದ ಆ ಕಡ್ಡಿಯಂಥ ಉಪಕರಣದ ಮೂಲಕ ಆ ಔಷಧವನ್ನು ಕಣ್ಣಿನ ಕೆಳರೆಪ್ಪೆಯ ಒಳಗೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಪ್ಲೈ ಮಾಡುವಂಥದ್ದು, ಇದನ್ನು ಅಂಜನ ಅಂತ ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಕಾಡಿಗೆ ಹಾಕ್ತೇವೆ, ಕಾಡಿಗೆ ಹೊರಗಿನ ಭಾಗಕ್ಕೆ ಹಾಕ್ತೇವೆ. ಇದನ್ನು ಕಣ್ಣಿನ ಒಳಗೆ ಕಣಿನಿಕೆಯಿಂದ ಈ ಬದಿಯವರೆಗೆ ಕಣ್ಣಿನ ಒಳರೆಪ್ಪೆಯಲ್ಲಿ ಕೆಳಗೆ ಅದನ್ನು ಅಪ್ಲೈ ಮಾಡುವಂಥದ್ದು, ಇದನ್ನು ಅಂಜನ ಚಿಕಿತ್ಸೆ ಅಂತ ಹೇಳ್ತೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಕೇವಲ ಒಂದು ಜೇನು, ಜೇನನ್ನು ಈ ರೀತಿ ಕಣ್ಣಿನ ಒಳರೆಪ್ಪೆಯ ಒಳಗೆ ಹಚ್ಚುವುದರಿಂದ ಸಂಶೋಧನೆ ಏನೇ ಹೇಳ್ತಾ ಇದೆ ಅಂತ ಹೇಳಿದರೆ, ಇದು ಆಧಾರ ಇದೆ ಇದಕ್ಕೆ, ಸಂಶೋಧನಾ ಆಧಾರ, ಸೆನೈಲ್ ಕೆಟ್ರಾಕ್ಟ್ ಅಂದರೆ ವಯಸ್ಸಾದಾಗ ಬರುವಂಥ ಕಣ್ಣಿನ ಪೊರೆ. ಈಗ ಸಾಮಾನ್ಯವಾಗಿ ಇದು ಕಂಡು ಬರುವಂಥ ವಿಷಯ, 50 ವರ್ಷ ಆದಮೇಲೆ ಅಥವಾ 60 ವರ್ಷ ಆದಮೇಲೆ ಕಣ್ಣು ಕಾಣದಿದ್ದರೆ ಅವನಿಗೆ ಕೆಟರಾಕ್ಟ್ ಉಂಟ ಎನ್ನುವ ಪ್ರಥಮ ಸಂದೇಹ ಬರ್ತದೆ. ನಾವು ದಿನಾಲೂ ಇದನ್ನು ಮಾಡ್ತಾ ಇದ್ದರೆ ಕಣ್ಣಿನ ಒಳಗೆ, ಇದು ಜನರು ಇದನ್ನು ಆಚರಣೆಗೆ ತಂದರೆ ಎಷ್ಟೋ ಸಮಸ್ಯೆಗಳಿಂದ, ಕಣ್ಣಿನ ಸಮಸ್ಯೆಗಳಿಂದ ನಾವು ದೂರ ಇಡಬಹುದು. ಜೇನನ್ನು ದಿನನಿತ್ಯ ಕಣ್ಣಿನ ಒಳಗಿನ ಕೆಳರೆಪ್ಪೆಯ ಒಳಗಿನ ಭಾಗಕ್ಕೆ ಅಪ್ಲೈ ಮಾಡುವುದರಿಂದ, ಹಚ್ಚುವುದರಿಂದ, ಅಂಜನ ರೂಪದಲ್ಲಿ ಹಚ್ಚುವುದರಿಂದ ಈ ವಯಸ್ಸಾದಾಗ ಬರುವ ಕ್ಯಾಟ್ರಾಕ್ಟ್ ಉಂಟಾಗುವುದನ್ನು ಅದು ತಡೆಗಟ್ಟುತ್ತದೆ ಅಂತ ಇವತ್ತು ಸಂಶೋಧನೆಗಳು ಪ್ರೂವ್ ಮಾಡಿದೆ, ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್. ಈ ಥರ ಮತ್ತೆ ಕೆಲವು ಔಷಧ ಸಿದ್ಧ ಘೃತ, ನಾನು ಹೇಳಿದಾಗೆ ತ್ರಿಫಲಾಘೃತ ಇತ್ಯಾದಿ, ಹೀಗೆ ಬೇರೆ ಬೇರೆ ರೀತಿಯ ಔಷಧ ಸಂಯೋಗಗಳು ಒಂದು ನೂರಾರು ಇದೆ. ಆದರೆ ಅದನ್ನು ಯಾವುದನ್ನು ಪ್ರಯೋಗಿಸಬೇಕಂತ ವೈದ್ಯ ತೀರ್ಮಾನಿಸಬಹುದು. ಈ ರೀತಿ ಇದು ಕ್ರಿಯಾಕಲ್ಪಗಳು ಇದರಲ್ಲಿ ಬರ್ತದೆ. ಮತ್ತೆ ವಿಡಾಲಕ ಅಂತ ಹೇಳಿದೆ, ವಿಡಾಲಕ ಅಂದರೆ ಕಣ್ಣಿನ ಒಳಗೆ ಅಲ್ಲ, ಕಣ್ಣು ಮುಚ್ಚಿ ಕಣ್ಣು ರೆಪ್ಪೆಗೆ ಲೇಪಿಸುವಂಥದ್ದು ಯಾವುದೇ ಔಷಧ ದ್ರವ್ಯವನ್ನು. ಉದಾಹರಣೆಗೆ ಅರಸಿನ, ಅರಸಿನವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ರೂಪದಲ್ಲಿ ಕಣ್ಣಿನ ರೆಪ್ಪೆ ಮೇಲೆ ಮತ್ತೆ ಕೆಳಗೆ ವರ್ತುಲಾಕಾರವಾಗಿ ಲೇಪಿಸುವಂಥದ್ದು, ಇದಕ್ಕೆ ವಿಡಾಲಕ ಅಂತ. ಇನ್ನು ಪಿಂಡಿ ಅಂತ, ಪಿಂಡಿ ಅಂತ ಇದ್ರೆ ಡೈರೆಕ್ಟ್ ಆಗಿ ಹಚ್ಚುವಂಥದ್ದಲ್ಲ, ಅದನ್ನು ಔಷಧ ದ್ರವ್ಯಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕಣ್ಣು ಮುಚ್ಚಿ ಅದರ ಮೇಲೆ ಇಡುವಂಥದ್ದು, ಇದಕ್ಕೆ ಪಿಂಡಿ ಅಂತ ಹೇಳಿದೆ. ಉದಾಹರಣೆಗೆ ಲೋಳೆಸರ, ಲೋಳೆಸರವನ್ನು ಈ ರೀತಿ ಪಿಂಡಿ ರೂಪದಲ್ಲಿ ಉಪಯೋಗಿಸಬಹುದು. ಈ ರೀತಿ ಬೇರೆ ಬೇರೆ ಯೋಗಗಳಿದೆ, ಅದು ಕಣ್ಣಿನ ಬೇರೆ ಬೇರೆ ಅವಸ್ಥೆಗಳು ಆ ರೋಗಗಳನ್ನು ಅನುಸರಿಸಿ ನಾವು ಉಪಯೋಗಿಸಬಹುದು. ಈ ಕ್ರಿಯಾಕಲ್ಪಗಳು ಎನ್ನುವುದೇ ಒಂದು ದೊಡ್ಡ ವಿಷಯ ಸಂಗತಿ. ಆಮೇಲೆ ಈಗ ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಬಾರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬಹುದು ಆಯುರ್ವೇದ ದೃಷ್ಟಿಯಲ್ಲಿ? ಆಯುರ್ವೇದ ದೃಷ್ಟಿಯಲ್ಲಿ ಮೂರು ವಿಧವಾಗಿ ಹೇಳ್ತಾರೆ, ಒಂದು ಆಹಾರ, ಇನ್ನೊಂದು ಔಷಧ, ಮತ್ತೊಂದು ವಿಹಾರ. ಹೀಗೆ ಮೂರು ರೀತಿಯಲ್ಲಿ ಈ ಕಣ್ಣಿನ ಕಾಯಿಲೆಗಳನ್ನು ಬಾರದ ಹಾಗೆ ತಡೆಗಟ್ಟುವ ವಿಧಾನಗಳು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಹಾರ ಯಾವ ರೀತಿ ಇರಬೇಕು ಅಂತ ಕೇಳಿದರೆ, ಈಗ ನಾವು ವಿದಾಹಿ ಆಹಾರ ಅಂತ ಹೇಳ್ತೇವೆ. ವಿದಾಹಿ ಅಂದರೆ ಎಣ್ಣೆಯಲ್ಲಿ ಕರಿದ ಹುರಿದ ಪದಾರ್ಥಗಳು, ಇದು ಎಲ್ಲ ಕಣ್ಣಿಗೆ ಅಹಿತಕಾರಕವಾದಂಥದ್ದು. ಮತ್ತು ಮದ್ಯಪಾನ, ಇದು ಕಣ್ಣನ್ನು ಹಾಳು ಮಾಡುವಂತಹ ಒಂದು ವಿಷಯ ಮದ್ಯಪಾನ. ಮತ್ತು ಅತಿಯಾದ ಉಷ್ಣತೆಗೆ ಕಣ್ಣನ್ನು ತೆರೆದುಕೊಳ್ಳುವಂಥದ್ದು, ಬಿಸಿಲಿಗೆ ಹೋಗಿ. ಈಗ ನಮಗೆ ಸನ್ ಗ್ಲಾಸಸ್ ಅಂತ ಇದೆ, ಕೂಲಿಂಗ್ ಗ್ಲಾಸಸ್, ಸೊ ಅದನ್ನು ಆದಷ್ಟು ನಾವು ಬಳಸಿಕೊಳ್ಬೋದು. ಈಗಿನ ತಂತ್ರಜ್ಞಾನವನ್ನು ಕೂಡ ಬಳಸಿಕೊಂಡು ಈ ಆಯುರ್ವೇದದ ಸಿದ್ಧಾಂತಕ್ಕೆ ಅದು ಪೂರಕವಾಗಿದೆ. ಯಾಕೆಂದರೆ ಉಷ್ಣ ಆದಷ್ಟು ಕಣ್ಣಿಗೆ ಉಷ್ಣತೆಯನ್ನು ಕಡಿಮೆ ಮಾಡುವಂಥದ್ದು ಕೂಲಿಂಗ್ ಗ್ಲಾಸ್, ಅದನ್ನು ಉಪಯೋಗಿಸಬಹುದು. ಈ ರೀತಿ ಮತ್ತು ಆಹಾರದಲ್ಲಿ ಇತರ ವಸ್ತುಗಳು ಅಂದರೆ ಹೆಚ್ಚು ಉಪ್ಪು, ಹೆಚ್ಚು ಖಾರ ಇತ್ಯಾದಿಗಳನ್ನು, ಈಗ ನಾವು ಸಾಮಾನ್ಯವಾಗಿ ಪ್ರಾಯೋಗಿಕ ಹೇಳೋದು, ಕೆಲವರು ಹೆಚ್ಚು ಖಾರ ಮತ್ತು ಎಣ್ಣೆಯಲ್ಲಿ ಕರೆದ ತಿಂದ ಕೂಡಲೇ ಕಣ್ಣು ಉರಿಯುವುದು ಅಂತ ಹೇಳುವ ಸಮಸ್ಯೆಯಿಂದ ಪ್ರಾಯೋಗಿಕವಾಗಿ ನಾವು ನಮ್ಮ ಕ್ಲಿನಿಕ್ಗಳಲ್ಲಿ ನೋಡ್ತಾ ಇರ್ತೇವೆ. ಅಂದರೆ ಈ ಆಹಾರಕ್ಕೂ ಮತ್ತು ಕಣ್ಣಿಗೂ ತುಂಬ ಸಂಬಂಧ ಇದೆ. ಎಸಿಡಿಟಿ ಇದ್ದವರಲ್ಲಿ, ಅಮ್ಲಪಿತ್ತ ಇದ್ದವರಲ್ಲಿ ಕಣ್ಣು ಉರಿ ಸಾಮಾನ್ಯವಾದ ಲಕ್ಷಣ ಆಗಿರ್ತದೆ. ಅಂದರೆ ಹೊಟ್ಟೆಗೆ ಏನೋ ನಾವು ಹಾಕ್ತೇವೆ ಅದು ಕಣ್ಣಿನ ಮೇಲೆ ಪರಿಣಾಮ ಮಾಡುತ್ತೆ ಎಂಬುದು ಸಿದ್ಧಾಂತ. ಆದ ಕಾರಣ ಆಹಾರದಲ್ಲಿ ಮತ್ತು ಕೆಲವೊಂದು ಕ್ಷೀರೋತ್ಪನ್ನಗಳು ಕಣ್ಣಿಗೆ ಬಹಳ ಒಳ್ಳೆಯದು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಅತಿ ಅಗತ್ಯ ಅಂತ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೆಲ್ಲ? ಹಾಲು, ತುಪ್ಪ, ಬೆಣ್ಣೆ, ಇದನ್ನು ದಿನನಿತ್ಯ ಒಬ್ಬನು ಸೇವಿಸಬೇಕು ಅಂತ. ಈಗ ಕೊಲೆಸ್ಟ್ರಾಲ್ ಕ್ರೈಸಿಸ್ ಅಂತ ಇದೆ. ನಿಜವಾಗಿ ಆಯುರ್ವೇದ ಸಿದ್ಧಾಂತ ನೋಡಿದರೆ ಕೊಲೆಸ್ಟ್ರಾಲ್ ಎಂಬ ಒಂದು ಭೂತ ಅಂತೇಳಿ ಹೆದರುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಅವನು ಬೇರೆ ಸಂಗತಿಗಳನ್ನು ಪಾಲಿಸಬೇಕು. ಈಗ ವಿದಾ ಈ ಎಣ್ಣೆಯಲ್ಲಿ ಕರಿದದ್ದನ್ನು ತಿನ್ನಬಾರದು. ಆದರೆ ಈ ಕೊಬ್ಬಿನಾಂಶವನ್ನು ಈ ರೀತಿಯಲ್ಲಿ ಹೋದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಯಾಕೆಂದರೆ ಅದರಲ್ಲಿ ವಿಟಾಮಿನ್ ಎ ಇದೆ. ಈಗ ತುಪ್ಪದಲ್ಲಿ ಸೆಲೇನಿಯಂ ಅಂತ ಎನ್ನುವ ಅಂಶ ಇದೆ. ಅಂದರೆ ಪ್ರಾಯ ಆದಾಗ, ವಯಸ್ಸಾದಾಗ ಆಗುವ ಡ್ಯಾಮೇಜ್, ಕೋಶಗಳಿಗಾಗುವ ಏನು ಹಾನಿ ಇದೆ ಅದನ್ನು ತಡೆಗಟ್ಟುವಂಥ ಅಂಶಗಳು ತುಪ್ಪದಲ್ಲಿದೆ. ಹಾಗಾಗಿ ತುಪ್ಪ ತಿನ್ನಬಾರದು, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಎನ್ನುವುದೊಂದು ತಪ್ಪು ಕಲ್ಪನೆ, ಒಂದು ತಪ್ಪು ಸಂದೇಶ ಕೊಡ್ತಾ ಇದೆ. ಆದ ಕಾರಣ ಹಾಲು, ತುಪ್ಪ, ವಿಟಾಮಿನ್ ಎ, ಇದು ಕಣ್ಣಿನ ರೆಟಿನಾ ಒಳಗಿನ ಅದರಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಇದೆ, ಕಣ್ಣು ಪ್ರಖರ ಬೆಳಕಿಗೆ ಮತ್ತು ಕತ್ತಲೆಗೆ ಹೊಂದಿಕೊಳ್ಳುವ ಒಂದು ವಿಷಯ, ಅದಕ್ಕೆ ಸಂಬಂಧಪಟ್ಟ ರಾಡ್ಸ್ ಆ್ಯಂಡ್ ಕೋನ್ಸು. ಅದಕ್ಕೆ ವಿಟಾಮಿನ್ ಎ ಬೇಕೇ ಬೇಕು. ಆದರೆ ಆ ವಿಟಾಮಿನ್ ಎ ಹಾಲು, ತುಪ್ಪ ಇದರಲ್ಲೆಲ್ಲ ಯಥೇಚ್ಛವಾಗಿದೆ. ಆದ ಕಾರಣ ಇದನ್ನು ದಿನನಿತ್ಯ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಮಕ್ಕಳಲ್ಲಿಯೂ ಕೂಡ ಈ ಎ ಅನ್ನಂಗದ ಏನು ಅನ್ನೋದು ಪೂರಕವಾಗಿ ಕೊಡ್ತಾರೆ, ಪೂರಕವಾಗಿ ಕೊಡ್ತಾರೆ. ಯಾಕೆಂದ್ರೆ ಅದು ಕಣ್ಣಿನ ಮತ್ತು ಬೇರೆ ಸಂಗತಿಗಳಿಗೆ ಕೂಡ, ಕಣ್ಣಿಗೆ ಕೂಡ ಅದು ಬಹಳ ಪ್ರಾಮುಖ್ಯವಾದ ಅಂಶ. ಮತ್ತೆ ಅತಿ ಬಾಸುರದ ಇದು ಆಹಾರದ ವಿಷಯದಲ್ಲಿ ಹೇಳುದಿದ್ರೆ, ಮತ್ತೆ ಔಷಧದ ವಿಷಯದಲ್ಲಿ ಹೇಳುದಿದ್ರೆ, ನಾವು ತ್ರಿಫಲ ನಮಗೆ ಸಾಮಾನ್ಯ ಗೊತ್ತಿದೆ, ಅದು ಎಲ್ಲರ ಹಳ್ಳಿಯಲ್ಲಿ ಕೇಳಿದ್ರೆ ಅಣಿಲೆ ನೆಲ್ಲಿ ಶಾಂತಿ ಅಂತ ಹೇಳ್ತಾರೆ. ಸೊ ಈ ತ್ರಿಫಲವನ್ನು ಬಹಳ ಪ್ರಥಮ ಸಾಲಿನಲ್ಲಿ ಹೇಳಿದ್ದಾರೆ, ತ್ರಿಫಲವನ್ನು ದಿನನಿತ್ಯ ಸೇವಿಸಬೇಕು, ಅವನಿಗೆ ಕಣ್ಣಿನ ಕಾಯಿಲೆ ಬರುವುದಿಲ್ಲ ಅಂತ. ಅದು ರೆಟಿನದ ಕಾಯಿಲೆ ಇರ್ಬೋದು ಅಥವಾ ಕಾರ್ನಿಯಾ ಮಸೂರದ ಲೆನ್ಸ್ ಕೆಟ್ರಾಕ್ಟ್ ಕಾಯಿಲೆ ಇರ್ಬೋದು, ಯಾವುದು ಇದೆಲ್ಲವನ್ನು ತಡೆಗಟ್ಟಲಿಕ್ಕೆ ನನಗೆ ಕಾಣ್ತದೆ ಅಂದರೆ ಜನರು ಇದನ್ನು ದಿನಾಲು ಬಳಸುವುದರಿಂದ ಕಣ್ಣಿಗೆ ಮತ್ತು ಬೇರೆ ಸಂಗತಿಗಳಿಗೂ ಪ್ರಯೋಜನ ಇದೆ, ಬರೀ ಕಣ್ಣಿಗೆ ಮಾತ್ರ ಅಲ್ಲ. ಹಾಗೆ ಅದನ್ನು ಬಳಸುವುದಿದ್ರೆ ಈಗ ವೈದ್ಯರಲ್ಲಿ ಕೇಳಿದರೆ ಆ ವೈದ್ಯರ ಕೆಲವೊಂದು ಯುಕ್ತಿಯನ್ನು ಹೇಳ್ಬೋದು. ಅಂದರೆ ವಾತ, ಪಿತ್ತ, ಕಫ, ಅವನಲ್ಲಿ ವಾತ ದೋಷದ ತೊಂದರೆ ಇದ್ದರೆ, ಅದರಿಂದಾಗಿ ಅವನಿಗೆ ತೊಂದರೆ, ಕಣ್ಣಿನ ತೊಂದರೆಗಳಿದ್ದರೆ, ಆಗ ಅವನು ಎಣ್ಣೆಯ ಒಟ್ಟಿಗೆ, ತೈಲದ ಒಟ್ಟಿಗೆ ಅದನ್ನು ದಿನಾಲು ತೈಲದಲ್ಲಿ ಕಲಸಿ, ಎಣ್ಣೆಯಲ್ಲಿ ಕಲಸಿ ಅದನ್ನು ಸೇವಿಸಬೇಕು. ಅವನಿಗೆ ಪಿತ್ತ ಸಂಬಂಧಿಯಾದ ಕಣ್ಣಿನ ತೊಂದರೆ ಇದ್ದರೆ, ಅಂದರೆ ಕಣ್ಣು ಉರಿ, ಇಂಥ ಸಮಸ್ಯೆಗಳು ಕಣ್ಣಿನಲ್ಲಿ ಇದ್ದರೆ ಅಥವಾ ಕಣ್ಣು ಕೆಂಪಾಗುವುದು ಇದಿದ್ರೆ, ತುಪ್ಪದ ಜೊತೆಗೆ ತ್ರಿಫಲ ಚೂರ್ಣವನ್ನು ದಿನನಿತ್ಯ, ಅದು ರಾತ್ರಿ ನಿಶಿ ಅಂತ ಹೇಳಿದ್ದಾರೆ, ಅಂದರೆ ರಾತ್ರಿಯಲ್ಲಿ ದಿನನಿತ್ಯ ತ್ರಿಫಲ ಚೂರ್ಣವನ್ನು ತುಪ್ಪದಲ್ಲಿ ಕಲಸಿ ನೆಕ್ಕುವಂಥದ್ದು. ಕಣ್ಣು ತುರಿಕೆ ಅಥವಾ ಬೇರೆ ಕಫ ಸಂಬಂಧಿಯಾದ ಕಣ್ಣಿನ ತೊಂದರೆಗಳಿದ್ದರೆ ಆಗ ಜೇನಿನೊಂದಿಗೆ, ತ್ರಿಫಲ ಚೂರ್ಣವನ್ನು ಜೇನಿನೊಂದಿಗೆ ನಿರಂತರವಾಗಿ ಸೇವಿಸುವಂಥದ್ದು. ಮತ್ತು ತ್ರಿಫಲವೂ ಅಷ್ಟೇ ಉತ್ತಮವಾದದ್ದು. ಮತ್ತು ಜೇನಿನಲ್ಲಿ ನಮಗೆ ಶರೀರಕ್ಕೆ ಬೇಕಾದ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅಂದರೆ ಎಲ್ಲ ರೀತಿಯ ವಿಟಾಮಿನ್ಗಳು, ಮಿನರಲ್ಸು, ಲವಣಾಂಶಗಳು, ಕಾರ್ಬೋಹೈಡ್ರೇಟು ಎಲ್ಲ ಕೂಡ ಇದೆ. ಆದ ಕಾರಣ ಜೇನಿಗೆ ಬಹಳ ಒಂದು, ಜೇನು ಮತ್ತು ತುಪ್ಪ ಇದು ಎರಡಕ್ಕೂ ಕಣ್ಣಿನ ಆರೋಗ್ಯದಲ್ಲಿ ಮತ್ತು ನಮ್ಮ ಒಟ್ಟು ದೇಹಾರೋಗ್ಯದಲ್ಲಿ ಬಹಳ ಪ್ರಾಮುಖ್ಯವಾದ ಇದೆ. ಆದರೆ ಡಯಾಬಿಟಿಸ್ ಇದ್ದವರು ಜೇನು ಸೇವಿಸಬಾರದು. ಈ ರೀತಿ ಇದೆ, ಇದು ಔಷಧದ ಇದರಲ್ಲಿ ಹೇಳುದಿದ್ರೆ. ಇನ್ನು ವಿಹಾರ, ವಿಹಾರ ಅಂದ್ರೆ ನಮ್ಮ ದಿನನಿತ್ಯದ ಜೀವನ ಪದ್ಧತಿ, ನಮ್ಮ ಚಟುವಟಿಕೆಗಳು ಹೇಗಿರಬೇಕು ಅಂತ. ಈಗಿನ ನಮ್ಮ ಮಟ್ಟಿಗೆ ಹೇಳುದಿದ್ರೆ, ನಾವು ಅತಿಭಾಸುರ ದರ್ಶನ ಅಂತ, ಅತ್ಯಂತ ಪ್ರಖರವಾದದ್ದನ್ನು ಹೆಚ್ಚು ನೋಡಬಾರದು, ಮತ್ತೆ ಅತ್ಯಂತ ಸೂಕ್ಷ್ಮವಾದದ್ದನ್ನು ಕಣ್ಣಿಗೆ ಸ್ಟ್ರೈನ್ ಆಗುವಂತ ಕೆಲಸವನ್ನು, ಕಣ್ಣಿಗೆ ದೃಷ್ಟಿ ಕೊಡುವಂತ, ಒತ್ತಡ ಕೊಡುವಂತ ಕೆಲಸವನ್ನು ಮಾಡಬಾರದು ಅಂತ ಆಯುರ್ವೇದದಲ್ಲಿ ಸ್ಪಷ್ಟ. ಅತಿಭಾಸುರ ದರ್ಶನ ಮತ್ತೆ ಸೂಕ್ಷ್ಮ ನಿರೀಕ್ಷಣ ಎನ್ನುವ ಶಬ್ದಗಳಲ್ಲಿ ಹೇಳಿದ್ದಾರೆ. ಈಗ ಸಾಮಾನ್ಯವಾಗಿ ನಾವು ಏನಂದರೆ, ಈಗಿನ ದಿನನಿತ್ಯದಲ್ಲಿ ನಾವು ಬಳಸುವಂಥದ್ದು ಸೂಕ್ಷ್ಮ ನಿರೀಕ್ಷಣ ಮತ್ತು ಪ್ರಖರ ಬೆಳಕಿನ ವಿಷಯ ಬರುವಂಥದ್ದು ಒಂದು ಕಂಪ್ಯೂಟರ್, ಇನ್ನೊಂದು ಮೊಬೈಲ್. ಈ ಮೊಬೈಲಲ್ಲಿ ಆದಷ್ಟು ನಾವು ಅದರಲ್ಲಿ ಐ ಪ್ರೊಟೆಕ್ಷನ್ ಮೋಡು ಅಂತ ಈಗಿನ ಮೊಬೈಲ್ಗಳಲ್ಲಿ ಬರ್ತದೆ. ಅಂದರೆ ಆ ಪ್ರಖರತೆಯನ್ನು, ಕಣ್ಣಿಗೆ ಆ ಕುಕ್ಕುವಂತಹ ಪ್ರಖರತೆಯನ್ನು ಕಮ್ಮಿ ಮಾಡುವಂಥ ಮೊಬೈಲಲ್ಲಿ ಅದೊಂದು ಸಿಸ್ಟಮ್ ಇದೆ. ಆ ಪ್ರೊಟೆಕ್ಷನ್ ಮೋಡಲ್ಲಿ ಮೊಬೈಲಲ್ಲಿ ಇಡುವುದು ಬಹಳ ಒಳ್ಳೆಯದು. ಮತ್ತು ಬ್ಲಿಂಕಿಂಗ್, ಆ ಕಣ್ಣು ಮಿಟುಕಿಸುವುದು ಜಾಸ್ತಿ ಆಗಬೇಕು. ನಾವು ಹೆಚ್ಚಾಗಿ ಒಂದು ವಿಷಯದಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಕಣ್ಣು ಮಿಟುಕಿಸುವುದು ನಿಧಾನ ಆಗ್ತದೆ. ನಾವು ಅದಕ್ಕೆ ಅವಕಾಶ ಕೊಡುದಿಲ್ಲ, ಯಾಕೆಂದ್ರೆ ನಾವು ಅದರಲ್ಲೇ ಬಿದ್ದು ಹೋಗ್ತೇವೆ ಮೊಬೈಲಲ್ಲಿ, ಕಂಪ್ಯೂಟರಲ್ಲಿ. ಕಣ್ಣು ಆಗಾಗ ಎಷ್ಟು ಹೆಚ್ಚು ಬ್ಲಿಂಕ್ ಬ್ಲಿಂಕ್ ಬ್ಲಿಂಕ್, ಕಣ್ಣು ಮಿಟುಕಿಸಿ ಮಿಟುಕಿಸಿ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಕಣ್ಣಿಗೆ ರಕ್ಷಣೆ ಕೊಡುವಂಥದ್ದು ಕಣ್ಣು ಗುಡ್ಡೆ ಮೇಲ್ಮೈಯಲ್ಲಿರುವ ಕಣ್ಣೀರಿನ ಪದರ. ಈ ಟಿಯರ್ ಫಿಲ್ಮ್ ಸ್ಟೆಬಿಲಿಟಿ ಅಂದ್ರೆ ಇದು ಸಂಪೂರ್ಣ ಕಣ್ಣು ಗುಡ್ಡೆ ಮೇಲೆ ಒಂದು ಸಮಾನವಾಗಿ ಹರಡಿಕೊಳ್ಬೇಕು ನಿರಂತರವಾಗಿ. ಇದು ಹಾರ್ಟಿನ ಹಾಗೆ, ಹಾರ್ಟ್ ಬಡಿಯುವುದನ್ನು ನಿಲ್ಲಿಸಬಾರದು. ಕಣ್ಣಿನ ರಕ್ಷಣೆಗೆ ಕಣ್ಣೀರಿನ ಪದರ ಇದೆಯಲ್ಲ ಕಣ್ಣುಗುಡ್ಡೆ ಮೇಲೆ ಇರುವಂಥದ್ದು, ಅದು ನಿರಂತರವಾಗಿ ಇಡೀ ಕಣ್ಣಿಗೆ ಹರಡಿಕೊಳ್ತಾ ಇರಬೇಕು. ಆ ಹರಡಿಕೊಳ್ಳಿಕ್ಕೆ ಈ ಮಿಡುಕಿಸುವುದು ಸಹಕಾರಿಯಾಗ್ತದೆ. ಆದ ಕಾರಣ ಕಣ್ಣು ಮಿಡುಕಿಸುವಂಥದ್ದನ್ನು ನಾವು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರಲಿ, ಮೊಬೈಲ್ ಕೆಲಸ ಮಾಡ್ತಾ ಇರಲಿ, ನಿರಂತರವಾಗಿ ಮಾಡ್ತಾ ಇರಬೇಕು. ಇದು ಕಣ್ಣಿನ ರಕ್ಷಣೆಗೆ ಬಹಳ ಪ್ರಾಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂಥದ್ದು. ಮತ್ತು ಗಂಟೆಗೆ ಒಮ್ಮೆ ಕಂಪ್ಯೂಟರಲ್ಲಿ ನಿರಂತರ ಕೆಲಸ ಮಾಡ್ತಾ ಇದ್ದವರಿದ್ದರೆ ಗಂಟೆಗೆ ಒಮ್ಮೆ ದೂರದ ವಸ್ತುವನ್ನು ನೋಡಬೇಕು, ದೂರದ ವಸ್ತುವನ್ನು ನಿರೀಕ್ಷಣೆ ಮಾಡಬೇಕು. ಮತ್ತು ಆಯುರ್ವೇದದಲ್ಲಿ ಕೆಲವು ವಿಧಾನಗಳನ್ನು ಹೇಳಿದ್ದಾರೆ, ಬಹಳ ಸರಳ ವಿಧಾನಗಳು ಕಣ್ಣಿನ ರಕ್ಷಣೆಗೆ. ಪಾಲ್ಮಿಂಗ್ ಅಂತ ಹೇಳ್ತಾರೆ, ಪಾಲ್ಮಿಂಗ್ ಅಂದರೆ ಎರಡು ಅಂಗೈಗಳನ್ನು ಪರಸ್ಪರ ಉಜ್ಜಿಕೊಂಡು ಕಣ್ಣನ್ನು ಮುಚ್ಚಿ ಆ ಕಣ್ಣು ರೆಪ್ಪೆ ಮೇಲೆ ಇಟ್ಟುಕೊಳ್ಳುವಂಥದ್ದು ಎರಡು ಕಣ್ಣುಗಳ ಮೇಲೆ. ಆಗ ಬೆರಳುಗಳು ಹುಬ್ಬಿನ ಮೇಲೆ ಹಣೆಯ ಮೇಲೆ ಇರ್ತದೆ, ಈ ಕೈಯ ಹಿಂಭಾಗ ಕಣ್ಣು ರೆಪ್ಪೆ ಕೆಳಗಡೆ ಇರ್ತದೆ. ಸೊ ಇದು ಇದನ್ನು ದಿನಕ್ಕೆ ಒಂದು ಎರಡು ಮೂರು ಸಲ ಮಾಡಿದರೆ ಅದು ಕಣ್ಣಿಗೆ ಒಂದು ವಿಶೇಷವಾದ ಒಂದು ಚಿಕಿತ್ಸೆ ಹಾಗೂ ಕಣ್ಣಿನ ರಕ್ಷಣೆ ಕೂಡ, ಪಾಮಿಂಗ್ ಅಂತ ಹೇಳ್ತಾರೆ. ಮತ್ತೆ ಊಟ ಆದಮೇಲೆ, ನಾವು ಊಟ ಆದಮೇಲೆ ಸಾಮಾನ್ಯವಾಗಿ ಏನು ಮಾಡ್ತೇವೆ, ಬಾಯಿ ಮುಕ್ಕಳಿಸಿ ಬರ್ತೇವೆ. ಕೆಲವರು ಬಾಯಿ ಮುಕ್ಕಳಿಸುವುದಿಲ್ಲ, ಬಾಯಿ ಮುಕ್ಕಳಿಸುವಂಥದ್ದು ಅದನ್ನು ಗಂಡುಷ ಅಂತ ಹೇಳಿದರೆ ಬಹಳ ಪ್ರಾಮುಖ್ಯ. ಅದು ಬಾಯಿಯ ರಕ್ಷಣೆಗೂ ಕೂಡ ಕಣ್ಣಿನ ರಕ್ಷಣೆಗೆ ಕೂಡ ನಾವು ಎಷ್ಟೋ ಜನ ಇದರ ನಾವು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋದಿಲ್ಲ. ಬಾಯಿಯಲ್ಲಿ ನೀರು ತುಂಬಿಸಿಕೊಂಡು ಊಟ ಆದಮೇಲೆ ಕಣ್ಣಿಗೆ ಕಣ್ಣನ್ನು ತೆರೆದು ಕಣ್ಣಿಗೆ ನೀರಿನ ತುಂತುರು ಹನಿಗಳನ್ನು ಚಿಮುಕಿಸುವಂಥದ್ದು, ಇದನ್ನು ಮಾಡಿದರೆ ಕಣ್ಣಿಗೆ ಅದ್ಭುತವಾದ ಒಂದು ರಕ್ಷಣೆ ಸಿಗ್ತದೆ. ಇದನ್ನು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ದಿನಾಲು ಮಾಡಬೇಕು ಅಂತೇಳಿ. ಊಟ ಆದಮೇಲೆ ಬಾಯಿಯಲ್ಲಿ ನೀರು ತುಂಬಿಸಿಕೊಂಡು, ಬಾಯಿ ಮುಕ್ಕಳಿಸಿದ ನಂತರ ನೀರು ತುಂಬಿಸಿಕೊಂಡು ತುಂತುರು ಹನಿಗಳನ್ನು ಕಣ್ಣಿಗೆ ಎರಡು ಕಣ್ಣುಗಳಿಗೆ ಚಿಮುಕಿಸಿಕೊಳ್ಳುವಂಥದ್ದು ಇದನ್ನು ಹೇಳಿದ್ದಾರೆ. ಈ ರೀತಿ ಕೆಲವೊಂದು ಈ ರೀತಿ ನಾವು ದಿನನಿತ್ಯ ಮಾಡುವಂಥ ಸರಳ ವಿಧಾನಗಳನ್ನು ಹೇಳಿದ್ದಾರೆ. ಮತ್ತೆ ತಲೆಗೆ ಎಣ್ಣೆ ಹಚ್ಚುವಂಥದ್ದು ಶಿರೋ ಅಭ್ಯಂಗ, ಇದನ್ನು ನಾವು ಈಗಿನ ಸಂದರ್ಭದಲ್ಲಿ ಎಷ್ಟೋ ತಲೆ ಎಣ್ಣೆ ಬದಲಿಗೆ ಬೇರೆ ಏನೇನೋ ಕ್ರಿಮಿಗಳು ಬಂದಿದೆ, ಈ ಎಣ್ಣೆ ತಲೆಯ ನೆತ್ತಿಗೆ ಹಚ್ಚಿಕೊಳ್ಳುವ ಅಭ್ಯಾಸ ಬಹಳ ಪ್ರಾಮುಖ್ಯವಾದದ್ದು ಕಣ್ಣಿನ ರಕ್ಷಣೆಗೂ, ಈ ತಲೆಯ ನೇತ್ರ ಇದು ರಕ್ಷಣೆಗೂ ಮತ್ತು ತಲೆಯ ನೆತ್ತಿಯ ಮೇಲೆ ಎಣ್ಣೆ ಹಚ್ಚಿಕೊಳ್ಳೋದಕ್ಕೂ ತುಂಬ ಸಂಬಂಧ ಇದೆ. ಅದರಲ್ಲೂ ಕೂಡ ಆಯುರ್ವೇದದಲ್ಲಿ ಔಷಧ ಸಿದ್ಧವಾದ ತೈಲಗಳನ್ನು ಹೇಳಿದ್ದಾರೆ, ಅಸನ ಬಿಲ್ವಾದಿ ತೈಲ, ತ್ರಿಫಲಾದಿ ತೈಲ, ಭೃಂಗಾಮಲಕ ತೈಲ. ಇದರಲ್ಲಿ ಇರುವ ಈ ಯಾವ ಒಂದು ಭೃಂಗರಾಜ ಅಥವಾ ನೆಲ್ಲಿಕಾಯಿ, ಇದೆಲ್ಲ ಇದರಲ್ಲಂತೂ ಇರುವಂತಹ ಅದ್ಭುತವಾದ ಔಷಧೀಯ ಅಂಶಗಳು. ಅದು ತನ್ನಷ್ಟಕ್ಕೆ ಆ ನೆತ್ತಿಯ ಮೇಲೆ ಹಾಕೋದ್ರಿಂದಲೇ ಕಣ್ಣಿನ ಮೇಲೆ ಒಂದು ಅದ್ಭುತ ಪರಿಣಾಮ ಬೀರ್ತದೆ. ಎಷ್ಟೋ ಜನ ನಾನು ರೋಗಿಗಳಲ್ಲಿ ನೋಡಿದ್ದಾನೆ, ಇದನ್ನು ಹಾಕಿದ ಮೇಲೆ ಕಣ್ಣು ಉರಿ ಕಮ್ಮಿ ಆದದ್ದಿದೆ ಎಷ್ಟೋ ಜನರಿಗೆ, ಕಣ್ಣಿನ ಅಲ್ಲಿರುವ ಕೆಂಪು ರೆಡ್ನೆಸ್ ಅದು ಕಮ್ಮಿ ಆದದ್ದಿದೆ. ಹಾಗೆ ಶಿರೋ ಅಭ್ಯಂಗ ಇದನ್ನು ದಿನಾಲು ನಾವು ದಿನನಿತ್ಯ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಈಗ ಕಣ್ಣಿನ ಸಂರಕ್ಷಣೆ ಅಥವಾ ರಕ್ಷಣೆಯ ಬಗ್ಗೆ ನಾವು ಯೋಚನೆ ಮಾಡುವಾಗ ಆ ಓದುವ ಕ್ರಮದ ಬಗ್ಗೆ ನೀವು ಹೇಳಿದ್ರಿ, ಮೊಬೈಲ್ ನೋಡುವಂತಹದ್ದು ಅಥವಾ ಕಂಪ್ಯೂಟರ್ ನೋಡುವಂತಹದ್ದು, ಕಣ್ಣಿಗೆ ಒಂದು ರೆಸ್ಟ್ ಅಥವಾ ಒಂದು ವಿರಾಮವನ್ನು ಕೂಡ ಕೊಡಬೇಕು, ದೂರವನ್ನ ವಸ್ತುಗಳನ್ನ ನೋಡಬೇಕು ಅಂತ. ಖಂಡಿತವಾಗಿ ಅದರ ಜೊತೆ ಜೊತೆಗೆ ನಾವು ಬೈಕ್ ಅನ್ನು ರೈಡ್ ಮಾಡುವಾಗ ಅಥವಾ ಪಟಾಕಿಯನ್ನು ಸಿಡಿಸುವಂತಹ ಸಂದರ್ಭ ಆಗ್ಬೋದು, ಕಣ್ಣಿನ ರಕ್ಷಣೆ ಎಲ್ಲ ಹೇಗೆ ಮಾಡಬೇಕು ಅಂತ. ನಿಜವಾಗಿ ಈ ಬೈಕಿನಲ್ಲಿ ಹೋಗುವಾಗ ಈಗ ಹೆಲ್ಮೆಟ್, ಶಿರಸ್ತ್ರಾಣ ಈಗ ಕಡ್ಡಾಯ, ಆದರೆ ಅದನ್ನು ಕೆಲವರು ಹೋಗುವಾಗ ಅದನ್ನು ಮೇಲೆ ಇಟ್ಟುಕೊಂಡು ಹೋಗುವುದಂದ್ರೆ ಶಾಸ್ತ್ರಕ್ಕೆ ಇದು ಕಾನೂನಿಗೆ ಬೇಕಾಗಿ ಆ ಹೆಲ್ಮೆಟ್ನ ಎದುರಲ್ಲಿ ಒಂದು ಹೀಗೆ ಬರ್ತದೆ ಆ ಫೈಬರ್ ಪ್ರೊಟೆಕ್ಷನ್, ಅದನ್ನು ನಾವು ಕೆಳಗೆ ಬಿಟ್ಟುಕೊಳ್ಬೇಕು. ಕೆಲವರು ಅದನ್ನು ಮೇಲೆ ಮಾಡಿ ಹಾಗೆ ಹೋಗುವ ಕಣ್ಣಿಗೆ ಕೀಟಗಳು ಇತ್ಯಾದಿ ಅಥವಾ ಧೂಳು ಅಥವಾ ಬೇರೆ ಯಾವುದಾದ್ರೊಂದು ಫಾರಿನ್ ಬಾಡಿ ಅಂತಹ ಕಣಗಳು ಕಣ್ಣೊಳಗೆ ಕೂತು ಧೂಳು, ನಿಜವಾಗಿ ಕಣ್ಣಿನ ರಕ್ಷಣೆಗೆ ಒಂದು ಧೂಳು ಮತ್ತು ಅತೀವವಾದ ಬಿಸಿಲನ್ನು ಬಿಸಿಲು ಕಣ್ಣಿಗೆ ಬೀಳಬಾರದು ಹೊಗೆ, ಇದು ಧೂಮ ರಜ ಮತ್ತು ಬಿಸಿಲು ಸೂರ್ಯ ಪ್ರಕಾಶ, ಇದು ಮೂರರಿಂದ ಕಣ್ಣನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಆದ ಕಾರಣ ಆ ಒಂದು. ಮತ್ತೆ ಕೂಲಿಂಗ್ ಗ್ಲಾಸ್ ಗಾಗ್ಲಸ್ ಅನ್ನು ಬಳಸಬಹುದು. ಮತ್ತೆ ಪಟಾಕಿ ಸಿಡಿಸುವಾಗ ನಾನು ಮೂಲಭೂತವಾಗಿ ಪಟಾಕಿ ಅನ್ನೋ ಒಂದು ಸಿದ್ಧಾಂತವನ್ನೇ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಅದು ಒಂದು ಪರಿಸರ ಮಾಲಿನ್ಯಕ್ಕೆ. ಈಗ ನಾನು ಈ ರೀತಿ ಹೇಳ್ತಾ ಇದ್ದೇನೆ, ಪಟಾಕಿ ಸಿಡಿಸುವಾಗ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕಂತ ಹೇಳಿದು, ಪಟಾಕಿಯನ್ನು ಸಿಡಿಸದೇ ಇರಲಿಕ್ಕೆ ಹೇಗೆ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಎನ್ನುವ ನನ್ನ ಅಭಿಪ್ರಾಯವನ್ನೇ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಪರಿಸರ ಮಾಲಿನ್ಯದ ದೃಷ್ಟಿಯಿಂದ ಪಟಾಕಿ ಇಲ್ಲದೆ ಸಂಭ್ರಮ ಆಚರಣೆ ಮಾಡೋದು ಇದ್ದರೆ ಅದು ಬಹಳ ಶ್ರೇಯಸ್ಕರ ಎನ್ನುವುದು ನನ್ನ ಭಾವನೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಈ ಪಾದಕ್ಕೂ ಇದು ಯಾವುದೇ ಆಧುನಿಕವಾದ ನಾವು ಕನ್ನಡಿ ಇಟ್ಟು ನೋಡಿದರೆ ಇದು ನಮಗೆ ಅರ್ಥ ಆಗೋದಿಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಪಾದಕ್ಕೂ ಕಣ್ಣಿಗೂ ಸಂಬಂಧ ಇದೆ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆದರೆ ಇದಕ್ಕೆ ಯೋಗಶಾಸ್ತ್ರದಲ್ಲಿ ಪೂರಕವಾದ ಉಲ್ಲೇಖಗಳಿವೆ. ಪಾದದಿಂದ ಹೋಗುವ ಒಂದು ನಾಡಿ ಅದು ಕಣ್ಣಿಗೆ ಹೋಗ್ತದೆ, ತಲೆಗೆ ಹೋಗ್ತದೆ, ನಂತರ ಕಣ್ಣಿಗೆ ಹೋಗ್ತದೆ ಅಂತೇಳಿ. ಆದ ಕಾರಣ ಪಾದಾಭ್ಯಂಗ, ಪಾದಗಳಿಗೆ ದಿನಾಲೂ ಎಣ್ಣೆ ತೈಲ, ತೆಂಗಿನೆಣ್ಣೆ ಇರ್ಬೋದು ಅಥವಾ ಎಳ್ಳೆಣ್ಣೆ ಇರ್ಬೋದು, ಅದನ್ನು ಹಚ್ಚಿ ಮಸಾಜ್ ಮಾಡುವುದು, ಅದು ಕಣ್ಣುಗಳಿಗೆ ಬಹಳ ಬಲ ಕೊಡ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ಎರಡು ತುದಿ, ಒಂದು ಟಾಪ್ ನೆತ್ತಿಯ ಭಾಗಕ್ಕೆ ತಲೆಯನ್ನು ಲೇಪಿಸುವುದು, ಇನ್ನೊಂದು ಬಾಟಮ್ ಬುಡ ಬೇರು ಯಾವುದು ಪಾದಕ್ಕೆ ಆ ಭಾಗಕ್ಕೆ ತೈಲಾಭ್ಯಂಗವನ್ನು ಮಾಡುವಂಥದ್ದು, ಎಣ್ಣೆ ಹಚ್ಚಿ ಮಸಾಜ್ ಮಾಡುವಂಥದ್ದು, ಇದು ಎರಡು ಕೂಡ ಕಣ್ಣಿಗೆ ಬಲವನ್ನು ಕೊಡ್ತದೆ, ಕಣ್ಣಿನ ರಕ್ಷಣೆಗೆ ಪ್ರಾಮುಖ್ಯ ಅಂತ ಹೇಳಿದ್ದಾರೆ. ಇದೊಂದು ಬಹಳ ವಿಶಿಷ್ಟವಾದ ಇದೆ. ನಾನು ಕೆಲವು ರೋಗಿಗಳಿಗೆ ಹೇಳಿದೆ, ಅವರು ಅದನ್ನು ಮಾಡಿ ನೋಡಿದಾಗ ಅದು ಆ ವ್ಯತ್ಯಾಸ ಅದನ್ನು ಗಮನಿಸ್ತಾರೆ, ನಮಗೆ ಪ್ರಾಯೋಗಿಕವಾಗಿ ಕಾಣಲಿಕ್ಕೆ ಸಿಗ್ತದೆ, ಆದರೆ ವೈಜ್ಞಾನಿಕವಾಗಿ ಅದನ್ನು ಹೇಗೆ ಸಂಶೋಧನೆ ಮಾಡಬೇಕು, ಅದು ಯಾವ ನಾಡಿ ಅಂತ ಹೇಳಿ ಕಂಡುಬಿಡುತ್ತೆ, ಅದು ವಿಜ್ಞಾನದ ಸಂಶೋಧಕರಿಗೆ ಒಂದು ಒಳ್ಳೆಯ ವಿಚಾರ ಅಂತ ಕಾಣ್ತದೆ ನನಗೆ. ಈ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಕಣ್ಣಿನ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತಾ ಇವೆ, ಸಾಕಷ್ಟು ಚಿಕಿತ್ಸಾ ವಿಧಾನವೂ ಕೂಡ ಬಂದಿದೆ, ಲೇಸರ್ ಚಿಕಿತ್ಸೆ ಅಂತ ಏನೇನೋ ಚಿಕಿತ್ಸೆಗಳೆಲ್ಲ ಬಂದಿವೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ, ಈಗ ಆಧುನಿಕ ಚಿಕಿತ್ಸಾ ವಿಧಾನಕ್ಕೆ ಹೋಲಿಸಿ ನೋಡಿದರೆ, ಈ ಆಯುರ್ವೇದ ರೀತಿಯ ಒಂದು ಚಿಕಿತ್ಸೆಯನ್ನು ಪಡೆಯುವಂಥದ್ದು ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ? ಆಧುನಿಕ ವಿಜ್ಞಾನದಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ಎರಡೂ ಬಹಳ ಅದ್ಭುತವಾದ ಒಂದು ಮಟ್ಟಕ್ಕೆ ಬಂದಿದೆ. ತಪಾಸಣೆ ಕೂಡ ಅದನ್ನು ಆಯುರ್ವೇದ ವೈದ್ಯರು ಕೂಡ ನಾವು ಕೂಡ ಬಳಸಿಕೊಳ್ತೇವೆ, ಬಳಸಿದ್ರೆ ನಮ್ಮ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಕೂಡ ನಾವು ಉತ್ತಮವಾಗಿ ಮಾಡಿಕೊಳ್ಬೋದು. ಈಗ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ, ಈಗ ಕಾರ್ನಿಯ ಅಥವಾ ಕಣ್ಣಿನ ಹೊರಭಾಗದ ಕೋಣೆ ಏನಿದೆ ಆಂಟೀರಿಯರ್ ಚೇಂಬರ್ ಅಂತ, ಆ ಲೆನ್ಸು ಇದನ್ನೆಲ್ಲ ನೋಡಲಿಕ್ಕೆ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್, ಇದು ಕಣ್ಣಿನ ಒಂದು ಸ್ಪಷ್ಟ ಎದುರಿನ ಭಾಗದ ಪರೀಕ್ಷೆಯಲ್ಲಿ ನಮ್ಮ ಕಣ್ಣಿನ ವಿವರಗಳನ್ನು ಕೊಡ್ತದೆ. ಇನ್ನು ರೆಟಿನಾ ಒಳಗಿನ ನರದ ಪದರ ಇದೆಯಲ್ಲ, ಆಪ್ತಾಲ್ಮೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ, ಆ ಆಪ್ತಾಲ್ಮೋಸ್ಕೋಪಿ ಎನ್ನುವ ಉಪಕರಣ ರೆಟಿನಾದ ಆ ಕಣ್ಣಿನ ನರದ ಒಳಗಿನ ಅತ್ಯಂತ ಒಳಗಿನ ಪದರದ ಒಂದು ಚಿತ್ರಣವನ್ನು ಅದು ಕೊಡ್ತದೆ. ಕಣ್ಣು ಕಾಣದನ್ನು ಕವಿ ಕಾಣ್ತಾನೆ, ಆ ಕಣ್ಣು ಕಾಣದನ್ನು ಕವಿ ಕಾಣ್ತಾನೆ. ಆಪ್ತಾಲ್ಮೋಸ್ಕೋಪ್ ಅದನ್ನು ಆ ಟೆಸ್ಟ್ ಮಾಡಿದಾಗ ಅದನ್ನು ಬಹಳ ಒಂದು ಸರಳವಾದ ತಪಾಸಣಾ ವಿಧಾನ. ಅಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಅಂದರೆ ಸಕ್ಕರೆ ಕಾಯಿಲೆಯಿಂದ ರೆಟಿನಾದಲ್ಲಿ ಆ ಒಳಗಿನ ಪದರದಲ್ಲಿ ಏನು ಬದಲಾವಣೆ ಆಗಿದೆ, ಹೈಪರ್ಟೆನ್ಸಿವ್ ರೆಟಿನೋಪತಿ, ಮತ್ತು ಅಲ್ಲಿಯ ರಕ್ತನಾಳದಲ್ಲಿ ಅಡಚಣೆಗಳಾಗಿದ್ದರೆ ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂತ ನಾವು ಹೇಳ್ತೇವೆ, ಅಂದರೆ ಅಲ್ಲಿ ರಕ್ತನಾಳಗಳು ಎರ್ರಾಬಿರ್ರಿಯಾಗಿ ಬೆಳೆಯುವಂಥದ್ದು, ಇದನ್ನು ನಿಯೋವ್ಯಾಸ್ಕ್ಯುಲರೈಸೇಷನ್, ಇದರಿಂದ ತುಂಬ ಹಾನಿಯಾಗ್ತದೆ ಅಲ್ಲಿ ಒಳಗಿನ ಪದರ, ಮತ್ತೆ ದೃಷ್ಟಿ ಕಾಣುವಂಥದ್ದು ತುಂಬ ಡ್ಯಾಮೇಜ್ ಆಗಿಬಿಡ್ತದೆ, ಕಾಣುವಂಥ ಶಕ್ತಿ ಕಮ್ಮಿ ಆಗ್ತದೆ. ಈಗ ಒಂದು ಸಂಶೋಧನೆ ಹೇಳ್ತಾ ಇದೆ, ಈ ಹರಿದ್ರ ಅರಸಿನ ಇದೆಯಲ್ಲ, ಅರಸಿನದಲ್ಲಿರುವ ಕರ್ಕ್ಯುಮಿನ್ ಉಂಟಲ್ಲ, ಆ ಕರ್ಕ್ಯುಮಿನ್ ಅಂತ ಕೆಮಿಕನ್ನು, ಇದು ಆ ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂದರೆ ಆ ರಕ್ತನಾಳಗಳು ಕಣ್ಣಿನ ಒಳಪದರದಲ್ಲಿ ಆ ಎರ್ರ ಬಿರಿಯಾಗಿ ಬೆಳೆಯುವಂಥದ್ದು ಉಂಟಲ್ಲ, ಅದನ್ನು ತಡೆಗಟ್ಟುತ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ಇವನ ಈ ಕಾಯಿಲೆ ಇದ್ದರೂ ಕೂಡ ಅಥವಾ ಆಧುನಿಕ ಚಿಕಿತ್ಸೆ ಇದ್ದರೂ ಕೂಡ ನಾವು ಇಂತಹ ಈ ಪ್ರಾಕೃತಿಕ ಆಯುರ್ವೇದಿಯ ಉತ್ಪನ್ನಗಳು, ಹರಿದ್ರ ಅರಸಿನ ಮತ್ತು ಜೇನು ಅಥವಾ ತ್ರಿಫಲ ನೆಲ್ಲಿಕಾಯಿ ತ್ರಿಫಲ ಚೂರ್ಣ ಇದನ್ನೆಲ್ಲ ಬಳಸೋದ್ರಿಂದ ಅದು ಮತ್ತೂ ಹೆಚ್ಚಿನ ಒಂದು ರಕ್ಷಣೆಯನ್ನು ಕೊಡ್ತದೆ. ಈಗ ಲೇಸರ್ ಥೆರಪಿ ಅಂತ ಹೇಳಿದರೆ, ಲೇಸರ್ ಥೆರಪಿ ಅದ್ಭುತವಾದ ಚಿಕಿತ್ಸಾ ವಿಧಾನ, ಎಮರ್ಜೆನ್ಸಿ ಇದರಲ್ಲಿ ಅದನ್ನು ಮಾಡಲೇಬೇಕು. ಆದರೆ ಎಷ್ಟೋ ಸಲ ಕೆಲವು ಸಂದರ್ಭದಲ್ಲಿ ಲೇಸರ್ ಕಾಂಟ್ರಾಇಂಡಿಕೇಶನ್, ಲೇಸರ್ ಚಿಕಿತ್ಸೆ ಮಾಡಬಾರ್ದು ಅಂತ ಇರ್ತದೆ, ರೋಗಿಯ ಪರಿಸ್ಥಿತಿ ಕಠಿಣ ಇರ್ತದೆ, ಏನು ಮಾಡ್ತೀರಿ? ಆಗ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನ ಮಾಡಿದಾಗ ಆಗ ಬೇರೆ ಆಯ್ಕೆ ಇಲ್ಲದೆ ಆಯುರ್ವೇದ ಚಿಕಿತ್ಸೆಗೆ ಬಂದಿರ್ತಾರೆ. ಆದರೆ ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಕ್ರಿಯಾಕಲ್ಪಗಳು ಮತ್ತು ಹೊಟ್ಟೆಗೆ ಕಷಾಯಗಳು ಅಥವಾ ಚೂರ್ಣಗಳು ಇದೆಲ್ಲ ಕೊಟ್ಟು ಅದ್ಭುತವಾದ ಒಂದು ಪರಿಣಾಮ ಕಂಡದ್ದು ಎಷ್ಟೋ ಉದಾಹರಣೆಗಳು, ದಾಖಲೆಗಳಿದೆ, ವಿತ್ ಪ್ರೂಫ್ ವಿತ್ ರೆಕಾರ್ಡ್. ಆದ ಕಾರಣ ಕೆಲವು ವಿಷಯದಲ್ಲಿ ಈ ತಂತ್ರಜ್ಞಾನ ಕೂಡ ವಿಫಲ ಆಗ್ತದೆ. ಮತ್ತು ಪ್ರಿವೆನ್ಷನ್ ಆಸ್ಪೆಕ್ಟ್, ನಿಮಗೆ ನಾವು ವಿಷನ್ ಕಣ್ಣಿದ್ದು ನೋಡುವಾಗ ನಿಜವಾಗಿ ಈ ನಿಧಾನವಾಗಿ ದೃಷ್ಟಿಯನ್ನು ಕಳ್ಕೊಳ್ಳುವುದರಿಂದ ಸಡನ್ ಹಠಾತ್ತಾಗಿ ಆಗುವಂಥ ದೃಷ್ಟಿನಾಶ, ಇದು ಬಹಳ ಡೇಂಜರಸ್ ಮತ್ತು ಬಹಳ ತೀವ್ರ ಸ್ವರೂಪದ್ದು. ಯಾಕೆಂದರೆ ಒಳಗೆ ಸೆಂಟ್ರಲ್ ರೆಟಿನಲ್ ಆರ್ಟ್ರಿ ಒಕ್ಲೂಷನ್, ಒಳಗೆ ಆ ರೆಟಿನಾದ ಪದರ ನರದ ಪದರದಲ್ಲಿ ರಕ್ತನಾಳ ಬ್ಲಾಕ್ ಆಗಿರ್ಬೋದು, ಅದು ಬ್ಲಾಕ್ ಆಗಿ ಅಲ್ಲಿಯ ಕೋಶಗಳು ಡ್ಯಾಮೇಜ್ ಆದರೆ ಶಾಶ್ವತವಾದ ದೃಷ್ಟಿನಾಶ ಆಗ್ತದೆ. ಆದ ಕಾರಣ ಯಾವತ್ತೂ ಈ ಹಠಾತ್ತಾಗಿ ಆಗುವ ಸಡನ್, ಇವತ್ತು ಬೆಳಿಗ್ಗೆ ಸರಿ ಇದೆ, ಮಧ್ಯಾಹ್ನ ಮೇಲೆ ಕಣ್ಣು ಕಾಣೋದೇ ಇಲ್ಲ ಅಂತ ಹೇಳಿದರೆ ತಕ್ಷಣ ಅದು ಕಣ್ಣಿನ ತಜ್ಞನ ಹತ್ರ ಡಾಕ್ಟರ್ ಹತ್ರ ಹೋಗಬೇಕಾದ ವಿಷಯ. ನಿಧಾನವಾಗಿ ಆಗುವಂಥದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಡಿಮೆ ಇದೆ, ನನಗೆ ದೂರದ್ದು ಕಾಣುತ್ತಿತ್ತು ಈಗ ದೂರದ್ದು ಕಾಣೋದಿಲ್ಲ, ಹತ್ತಿರದ್ದು ಕಾಣುತ್ತಿತ್ತು ಕಾಣೋದಿಲ್ಲ, ಅಥವಾ ಏನೋ ಮಂಜು ಮಂಜಾಗಿ ಕಾಣ್ತಾ ಇದೆ. ಇದಕ್ಕಿಂತಲೂ ಈ ಹಠಾತ್ತಾಗಿ ನಿನ್ನೆ ಸರಿ ಇದ್ದ ಇವತ್ತು ದೃಷ್ಟಿ ಕಾಣೋದಿಲ್ಲ ಅಂತ ಹೇಳಿದರೆ ಅದು ತಕ್ಷಣ ಅಂದರೆ ಎಮರ್ಜೆನ್ಸಿ, ಕಣ್ಣಿನ ಎಮರ್ಜೆನ್ಸಿ ಅಂತ ಅರ್ಥ. ಮತ್ತು ಈಗ ಗ್ಲೋಕಾಮಾ ಅಂತ, ಗ್ಲೋಕಾಮಾ ಈಗ ಗ್ಲೋಕಾಮಾ ಅಂತ ಇದೆ, ಇದು ಕಣ್ಣಿನ ಒಳಗೆ ಆ ಕುಹರದ ಒಳಗಿನ ಪ್ರೆಷರ್, ಒತ್ತಡ, ಒತ್ತಡ, ಆ ಪ್ರೆಷರ್ ಜಾಸ್ತಿ ಆಗುವಂಥದ್ದು. ಇಲ್ಲಿ ರಕ್ತನಾಳದಲ್ಲಿ ಬ್ಲಡ್ ಪ್ರೆಷರ್ ಇದೆ, ಕಣ್ಣಿನ ಒಳಗಿದ್ದು ಒಂದು ಪ್ರೆಷರ್ ಇದೆ. ಗ್ಲೋಕಾಮದಿಂದಾಗಿ ಎಷ್ಟೋ ಜನ ದೃಷ್ಟಿ ಕಳ್ಕೊಳ್ತಾ ಇದ್ದಾರೆ. ಆದರೆ ಗ್ಲೋಕಾಮಾ ಇದು ಕಣ್ಣಿನ ಸರಿಯಾದ ನಾವು ತಪಾಸಣೆ ಮಾಡದೆ, ನಾನು ಹೇಳ್ತಾ ಇರೋದಂದರೆ ಆಯುರ್ವೇದದಲ್ಲಿ ಹೇಳಿದೆ ಅದನ್ನು ಅಧಿಮಂತ ಅಂತ ಹೇಳಿದ್ದಾರೆ. ಬಟ್ ಆಧುನಿಕ ಈ ಉಪಕರಣದ ಮೂಲಕ ಈಗ ಇದು ಕಣ್ಣಿನ ಪ್ರೆಷರ್ ನೋಡುವ ಇದು ಉಪಕರಣ ಇದೆ, ಆ ಉಪಕರಣದ ಮೂಲಕ ನೋಡಿ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಆಧುನಿಕದಲ್ಲೂ ಇದೆ, ಜೊತೆ ಜೊತೆಗೆ ಆಯುರ್ವೇದದಲ್ಲೂ ಕೂಡ ಇದೆ. ಮತ್ತು ಅದು ಆಗದಾಗ ಈಗ ಒಳಗೆ ರೆಟಿನದಲ್ಲಿ ರಕ್ತನಾಳ ರಕ್ತ ಸ್ರಾವ ಆಗುವಂಥದ್ದು ಕಣ್ಣಿನ ಒಳಪದರದಲ್ಲಿ, ಮತ್ತು ರಕ್ತನಾಳ ಬ್ಲಾಕ್ ಆಗುವಂಥದ್ದು, ಇದು ಆಗದಾಗೆ ನಾವು ಆಯುರ್ವೇದ ಔಷಧಗಳನ್ನು ಮತ್ತು ಈ ದಿನಚರಿಯನ್ನು ಆಹಾರ ಪದ್ಧತಿಯನ್ನು ಅನುಸರಿಸುವುದರಿಂದ ಅದು ಬಾರದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದ ಕಾರಣ ಇದು ಎಲ್ಲ ಕೂಡ ಆಧುನಿಕದಲ್ಲಿ ಎಷ್ಟು ತಂತ್ರಜ್ಞಾನ ಬೆಳೆದಿದೆಯೋ ಅಷ್ಟೇ ಪ್ರಮಾಣದ ಪ್ರಯೋಜನ ಈ ಕಣ್ಣಿನ ಈ ಆಯುರ್ವೇದಿಕ ಚಿಕಿತ್ಸೆ ಹೇಳಿದೆ. ಆದರೆ ಕ್ರಿಯಾಕಲ್ಪ ಅಂತ ಹೇಳೋ ಒಂದು ವಿಭಾಗ ಜನರಿಗೆ ಇನ್ನು ಪರಿಚಿತ ಆಗಿಲ್ಲ, ಮತ್ತು ಆಯುರ್ವೇದ ವೈದ್ಯರು ಕೂಡ ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಿರಲಿಲ್ಲ, ಈಗ ಸ್ವಲ್ಪ ಪ್ರಚಲಿತ ಆಗಿದೆ. ಒಳ್ಳೆಯದು ಡಾಕ್ಟ್ರೆ. ಕಣ್ಣಿನ ಒಂದು ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಆಯುರ್ವೇದ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡಿಸಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ನಮ್ಮ ಕೇಳುಗರಿಗೂ ಕೂಡ ಒಂದು ಸಂದೇಶವನ್ನು ಹೇಳಬೇಕು, ಯಾವುದೇ ಚಿಕಿತ್ಸೆಯನ್ನು ಸ್ವಯಂವಾಗಿ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗಿ ಬಹಳ ಜಾಗೃತಿಯಿಂದ ತಜ್ಞ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಚಿಕಿತ್ಸೆಯನ್ನು ಪಡೆಯುವಂತಹದ್ದು ಒಳ್ಳೆಯದು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರು, ಇದುವರೆಗೆ ಕಣ್ಣಿನ ರಕ್ಷಣೆ ಮತ್ತು ಆಯುರ್ವೇದ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನ ಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾಹಿತಿ. ಭತ್ತದ ಬೆಳೆಯಲ್ಲಿ ಲಘು ಪೋಷಕಾಂಶವಾದ ಸತುವಿನ ಪ್ರಾಮುಖ್ಯತೆ ಬಗ್ಗೆ ಹೇಳುದಿದ್ರೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ, ಸಕ್ಕರೆ ಉತ್ಪಾದನೆ, ಪ್ರೋಟೀನ್ ತಯಾರಿ ಹಾಗೂ ವಂಶಾಭಿವೃದ್ಧಿ ಜೊತೆಗೆ ಬೀಜೋತ್ಪಾದನೆಗೆ ಇದು ಅಗತ್ಯ ಇದೆ. ಸಸ್ಯಗಳನ್ನು ಹಲವಾರು ರೋಗಗಳಿಂದ ರಕ್ಷಿಸುತ್ತವೆ. ಸಸ್ಯಗಳಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಸಸ್ಯಗಳಲ್ಲಿ ನಡೆಯುವ ವಿವಿಧ ಜೈವಿಕ ಕ್ರಿಯೆಗಳಿಂದ ಹಾಗೂ ವಿವಿಧ ಪ್ರಕಾರದ ಜೈವಿಕ ಪದರಗಳ ರಚನೆಯನ್ನು ಕಾಪಾಡಿಕೊಂಡು ಬರುವುದಕ್ಕೆ ಸಹಾಯ ಮಾಡುತ್ತದೆ. ವಿವಿಧ ವಂಶವಾಹಕಗಳು ಇವುಗಳ ಗುಣಧರ್ಮಗಳನ್ನು ತೋರ್ಪಡಿಸುವುದಕ್ಕೆ ಸತು ಅಗತ್ಯ ಇದೆ ಹಾಗೂ ಸಸ್ಯಗಳಲ್ಲಿ ಪ್ರಚೋದಕ ಪ್ರಕ್ರಿಯೆಗಳಿಗೆ ಸತು ಅಗತ್ಯವಿದೆ. ಮಣ್ಣಿನ ಕೆಲವೊಂದು ಪ್ರಮುಖ ಗುಣಧರ್ಮಗಳು ಸತುವಿನ ಕೊರತೆಗೆ ಕಾರಣವಾಗಿದೆ. ಸಾವಯವ ಪದಾರ್ಥ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುವ ಮಣ್ಣುಗಳು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮರಳು ಅಥವಾ ಉಸುಕನ್ನು ಹೊಂದಿರುವಂತಹ ಮಣ್ಣುಗಳು, ಸಾಮಾನ್ಯದಿಂದ ಆಮ್ಲೀಯತೆ ಹೊಂದಿರುವಂತಹ ಮಣ್ಣು, ಮೂಲಶಿಲೆ ಹೊಂದಿರುವಂತಹ ಮಣ್ಣು, ಉಷ್ಣವಲಯದ ಮಣ್ಣುಗಳು, ಹೆಚ್ಚು ಪ್ರಮಾಣದಲ್ಲಿ ರಂಜಕ ಹೊಂದಿದ ಮಣ್ಣು, ಜೌಗು ಹಾಗೂ ಜಲಾವೃತ ಪ್ರಕ್ರಿಯೆಗಳಿಗೆ ಒಳಗಾಗಿರುವಂತಹ ಮಣ್ಣು, ನೀರಾವರಿಯಲ್ಲಿ ಪದೇ ಪದೇ ಭತ್ತ ಬೆಳೆದಿರುವಂತಹ ಜಮೀನುಗಳು ಸತುವಿನ ಕೊರತೆಯ ಲಕ್ಷಣಗಳನ್ನು ತೋರಿಸಬಹುದು. ಅಂದರೆ ಕೊರತೆಯು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ಕವಲುಗಳ ಸಂಖ್ಯೆ ಕಡಿಮೆ ಮಾಡುವುದರ ಜೊತೆಗೆ ಬೇರಿನ ಬೆಳವಣಿಗೆ ಹಾಗೂ ಕಾಳು ಕಟ್ಟುವಿಕೆ ಪ್ರಮಾಣ ಕಡಿಮೆಯಾಗಿ ಇಳುವರಿ ಕುಂಠಿತವಾಗ್ತದೆ. ಸತುವಿನ ಕೊರತೆಯು ಭತ್ತದಲ್ಲಿ ನಾಟಿ ಮಾಡಿದ 2-4 ವಾರಗಳ ಮಧ್ಯೆ ಕಂಡುಬರಬಹುದು. ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ನಂತರ ಇಡೀ ಎಲೆಗೆ ಆವರಿಸಿಕೊಳ್ಳಬಹುದು. ನಂತರದ ಹಂತದಲ್ಲಿ ಇಡೀ ಎಲೆಯು ಕಂಚಿನ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ. ಹೊಸ ಇಲ್ಲವೇ ಮಧ್ಯವಯಸ್ಕ ಎಲೆಗಳ ಮೇಲೆ ಈ ಚಿಹ್ನೆಗಳು ಕಂಡುಬರಬಹುದು. ಸತುವಿನ ಕೊರತೆಯಿಂದಾಗಿ ಸಸ್ಯದ ಕಾಂಡದ ಬೆಳವಣಿಗೆ ಕುಂಠಿತವಾಗ್ತದೆ. ಎಲೆಗಳ ಮೇಲೆ ಚುಕ್ಕೆಗಳು ಅಭಿವೃದ್ಧಿ ಹೊಂದುವುದು, ಈ ಚುಕ್ಕೆಗಳು ಸಾಮಾನ್ಯವಾಗಿ ಮಧ್ಯವಯಸ್ಕ ಎಲೆಗಳಲ್ಲಿ ಕಂಡುಬರುತ್ತವೆ. ಬೆಳೆಗಳಲ್ಲಿ ಸತುವಿನ ಕೊರತೆ ಸರಿಪಡಿಸುವಂತಹ ವಿಧಾನ ಅಂತಂದರೆ, ಸತುವನ್ನು ಹೊಂದಿರುವ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಜಮೀನಿಗೆ ಕೊಡುವಂತಹದ್ದು. ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಸತು ಪೂರೈಸುವಂತಹ ಗೊಬ್ಬರ ಅಂತಂದರೆ ಜಿಂಕ್ ಸಲ್ಫೇಟ್. ಇದು ಪ್ರಮುಖವಾಗಿ ಹರಳು ರೂಪದಲ್ಲಿ ಲಭ್ಯ ಇದೆ. ಸತುವನ್ನು ಪೂರೈಸುವ ಇತರ ಗೊಬ್ಬರಗಳೆಂದರೆ ಜಿಂಕ್ ನೈಟ್ರೇಟ್, ಸಲ್ಫ್ಯೂರಸ್ ಜಿಂಕ್, ವಿವಿಧ ಪ್ರಕಾರದ ಸತುವಿನ ಸಲ್ಫೇಟ್ ಹಾಗೂ ಜಿಂಕ್ ಆಕ್ಸೈಡ್. ಇನ್ನು ಸಾವಯವ ಗೊಬ್ಬರಗಳಲ್ಲಿ ಸತುವನ್ನು ಸರಬರಾಜು ಮಾಡುವಂತಹ ಪ್ರಮುಖ ಗೊಬ್ಬರಗಳೆಂದರೆ ಜಿಂಕ್ EDTA 1, ಜಿಂಕ್ EDTA 2. ನರ್ಸರಿಯಲ್ಲಿ ಸತುವಿನ ಗೊಬ್ಬರವನ್ನು ನೀಡುವಂತಹ ವಿಧಾನಗಳು ಅಂತಂದರೆ ಸತುವನ್ನು ನೀಡುವುದಕ್ಕೆ ವಿವಿಧ ವಿಧಾನಗಳನ್ನು ಅನುಸರಿಸಬಹುದು. ನೇರವಾಗಿ ಬೆಳೆಗೆ ನೀಡಬೇಕೆಂದರೆ ಸತುವಿನ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪಡಿಸಬಹುದು. ಎಲೆಗಳ ಮೂಲಕ ಸತು ಹೀರಲ್ಪಡುತ್ತದೆ. ಮಣ್ಣಿಗೆ ಸತುವನ್ನು ಹೊಂದಿರುವಂತಹ ಗೊಬ್ಬರಗಳನ್ನು ಹಾಕುವುದರಿಂದ ಬೆಳೆಗಳು ಬೇರುಗಳ ಮುಖಾಂತರ ಸತುವನ್ನು ಹೀರಿಕೊಳ್ಳುತ್ತವೆ. ನೀರಾವರಿಯ ನೀರಿನ ಮುಖಾಂತರವೂ ಕೂಡ ಬೆಳೆಗಳಿಗೆ ನೀಡಬಹುದು. ಇದರ ಜೊತೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಕಡೆಯೂ ಕೂಡ ರೈತರು ಗಮನವನ್ನು ಹರಿಸಬೇಕು. ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಂಡು ಅದರ ಆಧಾರದ ಮೇಲೆ ರಸಗೊಬ್ಬರವನ್ನು ಬಳಸಬೇಕು. ಸಮಸ್ಯಾತ್ಮಕ ಹುಳಿ ಮಣ್ಣು ಸುಣ್ಣದ ಬಳಕೆಯಿಂದ ಸರಿಪಡಿಸಬೇಕಾಗ್ತದೆ. ನರ್ಸರಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 2 ಕಿಲೋದಷ್ಟು ಜಿಂಕ್ ಸಲ್ಫೇಟನ್ನು ಬಳಸಬೇಕು. ಕರಾವಳಿ ಪ್ರದೇಶದಲ್ಲಿ ಪ್ರತಿ 3 ಬೆಳೆಗೆ 1 ಸಾರಿಯಂತೆ ಎಕರೆಗೆ 8 ಕಿಲೋದಷ್ಟು ಸತುವಿನ ಸಲ್ಫೇಟನ್ನು ನಾಟಿಗೆ ಮುನ್ನ ಇತರೆ ರಸಗೊಬ್ಬರಗಳ ಜೊತೆ ಬೆರೆಸದಂತೆ ಪ್ರತ್ಯೇಕವಾಗಿ ಮಣ್ಣಿನೊಂದಿಗೆ ಸೇರಿಸಬೇಕಾಗ್ತದೆ.